ರೈತ ಮಿತ್ರರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಣೆ ಕುರಿತು ಮೈಸೂರು ಜಿಲ್ಲೆ ಉಪನಿರ್ದೇಶಕರ ಕಚೇರಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಸಿಆರ್ ಗೋಪಿನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಜಿ ಶಾಂತಕುಮಾರ್, ಪ್ರಾಯೋಜಕರು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಮೊದಲಿಗೆ ಒಂದು ವಾಣಿಜ್ಯ ಜಾಹೀರಾತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಪಶುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಣೆ ಕುರಿತು ಮೈಸೂರಿನ ಉಪನಿರ್ದೇಶಕರ ಕಚೇರಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಗೋಪಿನಾಥ್ ಸಿಆರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಪಶುರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಗೋಪಿನಾಥ್ ಸಿಆರ್ ಅವರು ನಮ್ಮ ಜೊತೆಗಿದ್ದಾರೆ. ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ಮೊದಲ ಪ್ರಶ್ನೆ ಇದು, ನಾಟಿ ಕೋಳಿ ಸಾಮಾನ್ಯವಾಗಿ ಮಾಂಸ ಪ್ರಿಯರು ಇಷ್ಟಪಡುವಂಥ ಒಂದು ವಿಧ, ಅದು ಈ ನಾಟಿ ಕೋಳಿಗೂ ಇತರೆ ಕೋಳಿಗಳಿಗೂ ವ್ಯತ್ಯಾಸ ಏನು ಗುರುತಿಸ್ತೀರಿ? ಈಗ ನೋಡಿ, ನಾಟಿ ಕೋಳಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ರೈತರು ಸಹ, ಎಲ್ಲ ರೈತರು ಮನೆಯಲ್ಲಿ ನಾವು ಮೊದಲಿಂದ ನೋಡ್ಕೊಂಬಂದಿದ್ದೀವಿ. ಆ ನಾಟಿ ಕೋಳಿಗಳನ್ನ ಎಲ್ಲ ರೈತರು 10, 20, 30, 40 ಹೀಗೆ ಸಾಕ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನೀವು ನೋಡ್ತಕ್ಕಂಥದ್ದು ಬಿಳಿ ಕೋಳಿಗಳು, ಬ್ರಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ, ಫಾರಂ ಕೋಳಿ ಅಂತ ನಾವೇನು ಕರಿತೀವಿ, ಬ್ರಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ, ಅದನ್ನೇ ಬ್ರೀಡರ್ ಕೋಳಿ ಅಂತಲೂ ಬರ್ತದೆ. ಒಂದು ದೊಡ್ಡದು ಬರ್ತದೆ ನೋಡಿ, 5 ಕೆಜಿ ತೂಕ ಇರತಕ್ಕಂಥದ್ದನ್ನು ಮಾರಾಟ ಮಾಡ್ತಾ ಇರ್ತಾರೆ, ನೀವು ನೋಡಿರ್ತೀರ. ಇವಕ್ಕೆಲ್ಲ ಕಂಪೇರ್ ಮಾಡಿದಾಗ ನಾಟಿ ಕೋಳಿ ಒಂದು ವಿಭಿನ್ನವಾಗಿರ್ತದೆ. ಇದು ನಮ್ಮ ದೇಸಿ ತಳಿಗಳಾಗಿದ್ದು ಎಲ್ಲ ಭಾರತದಾದ್ಯಂತ ಎಲ್ಲ ಪ್ರದೇಶಗಳಲ್ಲೂ ಕಂಡುಬರ್ತದೆ. ಇದು ಸಾಮಾನ್ಯವಾಗಿ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಪುಕ್ಕ ಇರ್ತದೆ ನಾಟಿ ಕೋಳಿಗೆ. ಅದು ಮೇನ್ ಡಿಫರೆನ್ಸ್, ಆಕರ್ಷಕ ಬಣ್ಣಗಳಿರ್ತವೆ, ಆಕರ್ಷಕ ಬಣ್ಣ ಇರ್ತದೆ. ಹಾಗಾಗಿ ರೈತರು ಮೊದಲು ಏನು ಸಾಕ್ತಾ ಇದ್ರು 10-20, ಈಗ ವಾಣಿಜ್ಯವಾಗಿ ಕೋಳಿ ಸಾಕೋದು ಬಂದಿರೋದ್ರಿಂದ ಬ್ರಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ, ಬ್ರೀಡರ್ ಕೋಳಿಗಳು ಹಾವಳಿ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಾಟಿ ಕೋಳಿ ಸಾಕಣೆ ಅಂತ ರೈತರು ಮುಖ ಮಾಡಿದ್ದಾರೆ. ಅದು ಒಂದು ಮುಖ್ಯ ಕಾರಣ ಸರ್. ಸರ್, ಈಗ ಈ ಥರ ಉತ್ಪಾದನೆಯಲ್ಲಿ, ನಾಟಿ ಕೋಳಿಯ ಉತ್ಪಾದನೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರ್, ಈಗ ನಾಟಿ ಕೋಳಿ, ಬ್ರಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ ಅಂತ ವಿಭಿನ್ನವಾಗಿ ನೋಡಲಿಕ್ಕಾಗಲ್ಲ. ಒಟ್ಟಾರೆ ಆಗಿ ನಾವು ಭಾರತ ದೇಶದ ಇವತ್ತಿನ ಸ್ಥಿತಿಗತಿನ ನೋಡಿದಾಗ ಮೊಟ್ಟೆ ಉತ್ಪಾದನೆಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ ಇಡೀ ಪ್ರಪಂಚದಲ್ಲಿ. ಇಡೀ ಪ್ರಪಂಚದ ಎಲ್ಲ ದೇಶಗಳನ್ನು ತಗೊಂಡಾಗ ಮೊಟ್ಟೆ ಉತ್ಪಾದನೆಯಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಕೋಳಿ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ಹಾಲು ಉತ್ಪಾದನೆಯಲ್ಲಿ 1, ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೂ ಕಂಪೇರ್ ಮಾಡಿದರೆ 1ನೇ ಸ್ಥಾನದಲ್ಲಿ ನಾವಿದ್ದೀವಿ. ಈ ರೆಕಮೆಂಡೇಷನ್ಸ್ ಏನು ಬರ್ತದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನು ರೆಕಮೆಂಡ್ ಮಾಡುತ್ತೆ, ಆ ರೆಕಮೆಂಡ್ ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ 11 ಕೆಜಿ ಮಾಂಸವನ್ನು 1 ವರ್ಷದಲ್ಲಿ ತಿನ್ನಬೇಕು ಅಂತಕ್ಕಂಥದ್ದು ರೆಕಮೆಂಡೇಷನ್. ಈಗ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ, ನಾಟಿ ಕೋಳಿ ಸೇರಿ ಬೇರೆ ಬೇರೆ ಕೋಳಿಗಳೇನಿದೆ ಆ ಮಾಂಸ ಎಲ್ಲನೂ ಸೇರಿ ಈಗೇನು ನಾವು 4ನೇ ಸ್ಥಾನದಲ್ಲಿ ಮತ್ತು 5ನೇ ಸ್ಥಾನದಲ್ಲಿ ಮೊಟ್ಟೆ ಮತ್ತು ಮಾಂಸ ಉತ್ಪಾದನೆ ಸ್ಥಾನದಲ್ಲಿ ಇದ್ದೀವಿ. ಮಾಂಸ ಉತ್ಪಾದನೆಯಲ್ಲಿ 4.5 ಕೆ ಜಿಯಷ್ಟು ಮಾಂಸ ಒಬ್ಬ ಮನುಷ್ಯನಿಗೆ ಪರ್ ಕ್ಯಾಪಿಟ ಅವೈಲಬಿಲಿಟಿ ಸಿಗ್ತಾ ಇದೆ, 4.5 ಕೆ ಜಿ. ಬಟ್ ಇನ್ನೂ ಉಳಿದಿರ್ತಕ್ಕಂಥದ್ದು 6.5 ಕೆ ಜಿ. ಆ ಸಾಧನೆಯಿಂದ ನಾವು ಇನ್ನೂ ಮಾಡಬೇಕಾಗಿದೆ. ನಮ್ಮ ಪಾಪ್ಯುಲೇಷನ್ ಬಂದು 130 ಕೋಟಿ ಇರೋದ್ರಿಂದ ಮತ್ತೆ ಈ ಒಂದು ಕ್ಷೇತ್ರಕ್ಕೆ ಬಹಳ ಅಗಾಧವಾದ ಅವಕಾಶ ಇದೆ. ಅಲ್ಲ, ನೀವು ಹೇಳ್ತಾ ಇರೋದು ಬರೆಯ ಕೋಳಿಯ ಮಾಂಸನೋ ಅಥವಾ ಇತರ ಎಲ್ಲಾ ಮಾಂಸನೂ ಸೇರಿ ನಾವು 11 ಕೆ ಜಿ ಅಂತ ಹೇಳ್ತೀವಿ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ, ಕೋಳಿ ಮಾಂಸಕ್ಕೆ ಬಹಳಷ್ಟು ಬೇಡಿಕೆ ಇರ್ತದೆ. ಕಾರಣ ಏನು ಅಂತಂದ್ರೆ ನೋಡಿ, ರಿಲಿಜಿಯಸ್ ಟ್ಯಾಬೋ ಇಲ್ಲ ಈ ಕೋಳಿ ಮಾಂಸಕ್ಕೆ. ಹೌದು, ಈಗ ನಮ್ಮ ದೇಶದಲ್ಲಿ ನೋಡ್ತೀರಿ, ಈಗ ಕೆಲವರು ಹಂದಿ ಮಾಂಸವನ್ನು ತಿನ್ನೋದಿಲ್ಲ, ಕೆಲವರು ದನದ ಮಾಂಸವನ್ನು ತಿನ್ನೋದಿಲ್ಲ. ಆ ಥರ ಒಂದು ವ್ಯತ್ಯಾಸ ಯಾವುದೇ ಜನಗಳಲ್ಲಿ ನಾವು ಕಾಣೋದಿಲ್ಲ ಕೋಳಿ ಮಾಂಸದಲ್ಲಿ. ಎಲ್ಲ ಧರ್ಮೀಯರು ತಹ ತಿಂತಕ್ಕಂಥದ್ದಿದು ಕೋಳಿ ಮೊಟ್ಟೆ ಮತ್ತು ಕೋಳಿ ಮಾಂಸವನ್ನು. ಹಾಗಾಗಿ ಎಲ್ಲ ಜನಗಳಿಗೂ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಒಂದು ಕೋಳಿ ಮಾಂಸ, ಮಾಂಸ ಪ್ರಿಯರಿಗೆ. ಹಾಗಾಗಿ ಕೋಳಿ ಮಾಂಸ ಉತ್ಪಾದನೆಯಲ್ಲಿ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ತುಂಬ ಭಾಳಷ್ಟು ಅವಕಾಶ ಇದೆ ಸರ್ ನಮ್ಮಲ್ಲಿ. ಒಂದು ಮತ್ತು ನಾವು ಈ ಯಂಗ್ಸ್ಟರ್ಸಿಗೆ ಉದ್ಯೋಗ ಅವಕಾಶ ಏನಿದೆ, ಒಂದು ಮೊಟ್ಟೆ ಉತ್ಪಾದನೆ ನಾವು ಜಾಸ್ತಿ ಮಾಡಿದರೆ 4-5 ಜನಗಳಿಗೆ ಉದ್ಯೋಗ ಅವಕಾಶವನ್ನು ಕೊಡ್ಬೋದು. ಕೋಳಿ ಮಾರಾಟ ಮಾಡೋದು ಒಂದೇ ಅಲ್ಲ, ಉತ್ಪಾದನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಿತ ಕ್ಷೇತ್ರಗಳಿದೆ ನೋಡಿ. ಕೋಳಿ ಆಹಾರ ತಯಾರು ಮಾಡ್ತಕ್ಕಂಥದ್ದು, ಕೋಳಿ ಔಷಧಿಗಳನ್ನು ತಯಾರು ಮಾಡ್ತಕ್ಕಂಥದ್ದು, ವ್ಯಾಕ್ಸಿನೇಷನ್ ತಯಾರು ಮಾಡ್ತಕ್ಕಂಥದ್ದು, ಮತ್ತು ಫಾರಮ್ ಆ್ಯಕ್ಟಿವಿಟೀಸ್ಗೆ ಜನ ಬೇಕಾಗುತ್ತೆ ನಮಗೆ. ಅವರು ಉತ್ಪಾದನೆ ಇರ್ತಕ್ಕಂಥವ್ರು, ಹ್ಯಾಚರಿನಲ್ಲಿ ಕೋಳಿ ಮರಿ ಉತ್ಪಾದನೆ ಮಾಡ್ತಕ್ಕಂಥವ್ರು, ಮಾರಾಟ ಮಾಡ್ತಕ್ಕಂಥವ್ರು, ಕ್ಲೀನಿಂಗ್ ಕೆಲಸ ಮಾಡ್ತಕ್ಕಂಥವ್ರು. ಹೀಗಾಗಿ ಒಂದು ಮೊಟ್ಟೆ ಉತ್ಪಾದನೆ ಜಾಸ್ತಿ ಮಾಡಿದರೆ ನಾವು 4-5 ಜನಕ್ಕೆ ಕೆಲಸ ಕೊಡ್ಬೋದು. ಒಂದು ಕೆ ಜಿ ಮಾಂಸ ಉತ್ಪಾದನೆ ಜಾಸ್ತಿ ಮಾಡಿದರೆ 4-5 ಜನಕ್ಕೆ ಕೆಲಸ ಕೊಡ್ಬೋದು. ಇದು ಹೇಗೆ ಅಂತಂದರೆ, ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಲೇಬರ್ ಎಲ್ಲರನ್ನು ಸೇರಿಸಿ ಕೆಲಸವನ್ನು ಕೊಡ್ತಕ್ಕಂಥ ಅವಕಾಶ ಇಲ್ಲಿ ಇದೆ, ಇದೊಂದು ಕ್ಷೇತ್ರದಲ್ಲಿದೆ. ಮತ್ತು ತುಂಬ ಓದಿರಬೇಕು ಅಂತೇನಿಲ್ಲ, ನಾಲೆಡ್ಜ್ ಇದ್ರೆ ಸಾಕು. ಅವಿದ್ಯಾವಂತರು ಸಹ ಈಸಿಯಾಗಿ ಮಾಡ್ಬೋದು. ಮತ್ತು ಗೃಹಿಣಿಯರು, ಮಹಿಳೆಯರನ್ನ ಹೆಚ್ಚಿಗೆ ಆಕರ್ಷಣೆ ಮಾಡ್ತಕ್ಕಂಥ ಕ್ಷೇತ್ರ ಇದು, ನಾಟಿ ಕೋಳಿ ಸಾಕ್ತಕ್ಕಂಥದ್ದು. ನೀವು ಹಳ್ಳಿಗಳಲ್ಲಿ ನೋಡಿರ್ತೀರಾ, ಸಾಮಾನ್ಯವಾಗಿ ಲೇಡೀಸ್ ಮಕ್ಕಳೇ, ಹೆಣ್ಣು ಮಕ್ಕಳೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಗಂಡಸರಿಗೆ ಗೊತ್ತಿರೋದಿಲ್ಲ ಅವ್ರ ಮನೇಲಿ ಎಷ್ಟು ಕೋಳಿ ಇದೆ ಏನು ಅಂತಲೇ ಗೊತ್ತಿರೋದಿಲ್ಲ. ಬಟ್ ನಮ್ಮಲ್ಲಿ ನಾಟಿ ಕೋಳಿ ಮೊದಲಿಂದ ಏನು ಸಾಕ್ತಾ ಇದ್ರು, ಒಂದು ವ್ಯವಸ್ಥಿತವಾಗಿ ಸಾಕ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ನಂಬರ್ ಸಿಗ್ತಾ ಇರಲಿಲ್ಲ, ಎಷ್ಟು ಮೊಟ್ಟೆ ಬರ್ತಾ ಇದೆ, ಎಷ್ಟು ಕೋಳಿಗಳಿದೆ, ಎಷ್ಟು ನಂಬರ್ಸ್ ಇದೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಈ ನಡುವೆ ಇತ್ತೀಚಿನ ದಿನಗಳೇನಾಗಿದೆ, ನಾಟಿ ಕೋಳಿ ಸಾಕಣೆ ತುಂಬ ಆಕರ್ಷಣೀಯವಾಗಿ ಮೇಲೆ ಹೋಗ್ತಾ ಇದೆ. ಈಗ ನೀವು ಯಾವುದಾದ್ರೂ ಕೋಳಿ ಅಂಗಡಿ ಹತ್ರ ನೋಡಿದರೆ ಸಿಟಿನಲ್ಲಿ, ಮೊದಲೆಲ್ಲ ಬಿಳಿ ಕೋಳಿಗಳನ್ನು ಮಾತ್ರ ಇಟ್ಟಿರ್ತಾ ಇದ್ರು, ಈಗ ಅದ್ರ ಪಕ್ಕದಲ್ಲಿ ನಾಟಿ ಕೋಳಿಗಳನ್ನು ಸಹ ಇಟ್ಟಿದ್ದಾರೆ. ಬಟ್ ಮಾರ್ಕೆಟ್ ಶೇರ್ ಬಂದು ನಿಮಗೆ 5-10% ಮಾತ್ರ ಇದೆ. ಇನ್ನು 90% ಬಿಳಿ ಕೋಳಿಗಳು ಮಾರಾಟ ಆಗ್ತಾ ಇದ್ರು, 5-10% ಶೇರು ನಾಟಿ ಕೋಳಿಗಳು ಸಹ ಗೈನ್ ಆಗ್ತಾ ಇದೆ ಈಗ. ಅದು ಒಂದು ಮುಖ್ಯ ಕಾರಣ, ರೈತರು ಯಾಕೆ ನಾಟಿ ಕೋಳಿ ಸಾಕಣೆ ಅಂತ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ. ಈ ನಾಟಿ ಕೋಳಿ ಫಾರ್ಮ್ ಅಂತಲೇ ಶುರು ಮಾಡುವಂಥ ಸಾಧ್ಯತೆಗಳಿದೆ ವಾಣಿಜ್ಯವಾಗಿ. ಹಾಗಿದೆ ಸರ್, ಅದು ಆ ಒಂದು ವಾಣಿಜ್ಯವಾಗಿ ಸಾಕ್ತಕ್ಕಂಥ ಕಾರ್ಯಕ್ರಮವೂ ಈಗ ನಡೀತಾ ಇದೆ. ಕೆಲವಷ್ಟು ಜನ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾಟಿ ಕೋಳಿ ಮರಿಗಳನ್ನು ತೊಗೊಂಬರ್ತಕ್ಕಂಥದ್ದು, ಈ ಹ್ಯಾಚರಿ ಇಟ್ಕೊಂಡು ಬ್ರೀಡಿಂಗ್ ಫಾರಮ್ ಇಟ್ಕೊಂಡು ನಾಟಿ ಕೋಳಿ ಮರಿನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅವರಿಗೆ 25-35 ರೂಪಾಯಿಗಳಲ್ಲಿ ನಾಟಿ ಕೋಳಿ ಒಂದು ದಿಸಲು ಮರಿ ಸಿಗುತ್ತೆ. ಆ ಒಂದು ದಿಸಲು ಮರಿನ ತೊಗೊಂಬಂದವರು ಅದನ್ನು ಪಾಲನೆ ಪೋಷಣೆ ಮಾಡಿ ಬ್ರೂಡಿಂಗ್ ಅಂತ ಮಾಡ್ತೀವಿ ನಾವು. ಈ ತಾಯಿ ಇಲ್ಲದೆ ಇರ್ತಕ್ಕಂಥ ಮರಿಗಳನ್ನ ತೊಗೊಂಬಂದಾಗ ಬ್ರೂಡಿಂಗ್ ಮಾಡಬೇಕಾಗತ್ತೆ. ಬ್ರೂಡಿಂಗ್ ಅಂದರೆ ಶಾಖ ಕೊಡ್ತಕ್ಕಂಥದ್ದು. ಆ ಶಾಖ ಹ್ಯಾಕ್ ಕೊಡಬೇಕು ಅಂತಂದರೆ, ಒಂದು ದಿಸಲದ ಮರಿನಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಸಂಪೂರ್ಣ ಆಗಿರೋದಿಲ್ಲ, ಮತ್ತು ಪುಕ್ಕ ಬಂದಿರೋದಿಲ್ಲ. ಅದು ದೇಹದ ಉಷ್ಣತೆಯನ್ನು ಮೇಂಟೈನ್ ಮಾಡ್ತಕ್ಕಂಥ ಶಕ್ತಿ ಆ ಕೋಳಿ ಮರಿಗೆ ಇರೋದಿಲ್ಲ ಇನ್ನೂ. ಅದಕ್ಕೆ ನಮ್ಮ ನಾಟಿ ಕೋಳಿಯಲ್ಲಿ ಏನಾಗುತ್ತೆ ಅಂತಂದರೆ, ಮರಿ ಆಚೆ ಬಂದ ತಕ್ಷಣ, ಹ್ಯಾಚಿಂಗ್ ಆಗಿ ಮರಿ ಆಚೆ ಬಂದರೆ, ತಾಯಿ ಕೋಳಿ ಏನು ಮಾಡುತ್ತೆ ಅಂತಂದರೆ ತನ್ನ ರೆಕ್ಕೆ ಒಳಗಡೆ ಕೂರಿಸ್ಕೊಂಡು ಪ್ರೊಟೆಕ್ಷನ್ ಕೊಡ್ತಾ ಹೋಗ್ತದೆ, ಶಾಖವನ್ನು ಕೊಡ್ತಾ ಹೋಗ್ತದೆ. 21 ದಿವಸ ಮರಿ ಆದ ತಕ್ಷಣ ಆಚೆ ಬಂದಾಗ ಇನ್ನೂ ಸುಮಾರು 2 ತಿಂಗಳವರೆಗೂ ತನ್ನ ಜೊತೆನೇ ಇಟ್ಕೊಂಡು ಸಾಕ್ತದೆ ನಾಟಿ ಕೋಳಿ. ಅದಕ್ಕೆ ನಾವು ಹಾರ್ಮೋನಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಹಾರ್ಮೋನಲ್ ರೆಸ್ಪಾನ್ಸು ನಾಟಿ ಕೋಳಿನಲ್ಲಿ ಜಾಸ್ತಿ ಇರ್ತದೆ. ಅದೇ ನೀವು ಬ್ರಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ, ಬ್ರೀಡರ್ ಕೋಳಿನಲ್ಲಿ ಕಾವು ಕೊಡ್ತಕ್ಕಂಥ ಶಕ್ತಿ ಇರೋದಿಲ್ಲ ಅದಕ್ಕೆ, ಮತ್ತು ಮರಿನ ಪಾಲನೆ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ. ಮೊಟ್ಟೆ ಇಡುತ್ತಷ್ಟೇ, ಜಾಸ್ತಿ ಮೊಟ್ಟೆ. ಮತ್ತು ಅದ್ರ ಜೊತೆಗೆ ಸಂಪರ್ಕ ಇರಲ್ಲ. ಮಿಷನ್ನಲ್ಲಿ ಇಟ್ಟು ನೀವು ಮರಿ ಮಾಡಿಸ್ಬೇಕು. ಈ ನಾಟಿ ಕೋಳಿನಲ್ಲಿ ಹಾಗಲ್ಲ, ತಾನೇ ಇಟ್ಟ ಮೊಟ್ಟೆಗಳನ್ನು ತಾನೇ ಕಾವು ಕೊಟ್ಟು ಮರಿ ಮಾಡಿ ಮರಿಯನ್ನು ಸಹ 2 ತಿಂಗಳವರೆಗೆ ಕಾಪಾಡುತ್ತೆ. ಆ ನಂತರ ಅದನ್ನು ಮತ್ತೆ ಮರಿಯನ್ನು ಸಪ್ರೇಟ್ ಮಾಡಿ ಬೇರೆ ಉಂಜು ಜೊತೆ ಹೋಗಿ ಮತ್ತೆ ಇನ್ನೊಂದ್ಸರಿ ಮೊಟ್ಟೆ ಇಡೋಕೆ ಶುರುವಾಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ನಾಟಿ ಕೋಳಿಗಳು ಕಂಡುಬರ್ತಕ್ಕಂಥದ್ದು. ಮಾತೃತ್ವ ಸ್ವಭಾವ ನಾಟಿ ಕೋಳಿಗಳಲ್ಲಿ ಹೆಚ್ಚಿಗೆ ಇದೆ. ಇದು ನಮ್ಮ ಆಧುನಿಕ ಕೋಳಿಗಳಲ್ಲಿ ಕಂಡುಬರೋದಿಲ್ಲ. ಯಾಕೆ ಕಂಡುಬರೋದಿಲ್ಲ ಅಂತಂದರೆ, ಮೊಟ್ಟೆ ಉತ್ಪಾದನೆ ಸಾಮರ್ಥ್ಯನ ಹೆಚ್ಚಿಗೆ ಮಾಡಬೇಕು ಅಂತ ನಾವು ಇಂಟೆನ್ಸಿವ್ ಬ್ರೀಡಿಂಗ್ ಮಾಡ್ತೀವಿ. ಮೊಟ್ಟೆ ಉತ್ಪಾದನೆ ಜಾಸ್ತಿ ಆಗಲಿ ಅಂತ ಇಂಟೆನ್ಸಿವ್ ಬ್ರೀಡಿಂಗ್ನ ನೀವು ಮಾಡಿದಾಗ ಆ ಮಾತೃತ್ವ ಗುಣವನ್ನು ಆ ಕೋಳಿ ಕಳ್ಕೊಂಡ್ಬಿಡುತ್ತೆ. ಇದು ನಮ್ಮಲ್ಲಿ ಆಗಿಲ್ಲ ನಾಟಿ ಕೋಳಿನಲ್ಲಿ, ಯಾಕೆಂದರೆ ಆ ಥರ ಇಂಟೆನ್ಸಿವ್ ಬ್ರೀಡಿಂಗ್ ಪ್ರೋಗ್ರಾಮ್ ನಮ್ಮಲ್ಲಿ ನಡೆದಿಲ್ಲ. ಈಗ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನೋಡಿದರೆ ಬಹಳಷ್ಟು ಬ್ರೀಡ್ಸ್ ಇದೆ ನಾಟಿ ಕೋಳಿ. ಕಾಶ್ಮೀರ ಫೆವರಲ್ಲ ಅಂತ ಬರ್ತದೆ ಕಾಶ್ಮೀರ ಅಂಡ ಏರಿಯಾದಲ್ಲಿ, ಅದು ಫ್ರಿಜಲ್ ಫೆದರ್ಸ್ ಇರುತ್ತೆ, ಅಂದರೆ ಚಳಿಯನ್ನು ತಡಿತಕ್ಕಂಥ ಶಕ್ತಿ ಇರ್ತದೆ ಅದಕ್ಕೆ, ಅದಕ್ಕೋಸ್ಕರ ದಟ್ಟವಾದ ಫೆದರ್ಸ್ ತುಕ್ಕಗಳಿರ್ತದೆ ಅದಕ್ಕೆ. ಅದೇ ನೀವು ಈಸ್ಟ್ ಕೋಸ್ಟ್ ಆ್ಯಂಡ್ ವೆಸ್ಟ್ ಕೋಸ್ಟ್ ಪೂರ್ವ ಭಾಗದ ಮತ್ತು ಪಶ್ಚಿಮ ಭಾಗದ ಸಮುದ್ರ ತೀರದಲ್ಲಿ ನೇಕೆಡ್ ನೆಕ್ ಅಂತ ಒಂದು ಕೋಳಿ ಬರ್ತದೆ, ಅಂದರೆ ಕತ್ತತ್ರ ಪುಕ್ಕ ಏನೂ ಇರೋದಿಲ್ಲ. ಅದು ಏನಂತಂದರೆ ಹೀಟ್ ಟಾಲರೆನ್ಸ್ ಬರ್ಡ್ ಅಂತ ನಾವು ಹೇಳ್ತೀವಿ ಅದು ಇಂಗ್ಲೀಷಲ್ಲಿ, ಅಂದರೆ ಶಾಖ ಜಾಸ್ತಿ ಇದ್ದರೂ ಸಹ ಹ್ಯುಮಿಡಿಟಿ ಜಾಸ್ತಿ ಇದ್ದರೂ ಸಹ ತಡ್ಕೊಳ್ತಕ್ಕಂಥ ಶಕ್ತಿ ಸ್ವಾಭಾವಿಕವಾಗಿ ಅದರಲ್ಲಿ ಬಂದಿರ್ತದೆ. ಈ ಥರ ಬೇರೆ ಬೇರೆ ಪ್ರಾಂತ್ಯಕ್ಕೆ ಹೊಂದಿಕೊಳ್ತಕ್ಕಂಥ ಸುಮಾರು 17 ಬ್ರೀಡ್ಸು ನಮ್ಮಲ್ಲಿ ಇದೆ ನಾಟಿ ಕೋಳಿಗಳಲ್ಲಿ. ಅದ್ರ ಬಗ್ಗೆ ಈಗ ರೆಕಗ್ನಿಷನ್ ಆಗಿ ಮಾಡಿದ್ದಾರೆ ಆಲ್ರೆಡಿ. ಮತ್ತು ಇನ್ನೂ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಸಾಕಷ್ಟು ಕೋಳಿಗಳು ಉಳಿದಿದ್ದಾವೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಏನು 17 ಬ್ರೀಡ್ಸ್ ಅಂತ ಹೇಳ್ತೀವಿ, ಕರ್ನಾಟಕದಲ್ಲಿ ಗ್ಯಾಗಸ್ ಅಂತಕ್ಕಂಥ ಒಂದು ಬ್ರೀಡ್ ಇದೆ, ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಸಿಗ್ತಕ್ಕಂಥದ್ದು, ತೆಲ್ಲಿಚೇರಿ ಅಂತ ಕೇರಳದಲ್ಲಿದೆ, ಅದೇ ರೀತಿ ಡೆಂಕಿ ಕಲಹಸ್ತಿ ಹಸೀಲ್ ಅಂತ ಒಂದು ಬರ್ಡ್ ಹೆಸರು ಕೇಳಿರ್ತೀರ ನೀವು, ಫೈಟಿಂಗ್ ಕಾಕ್ ಅಂತ ನಾವು ಹೇಳ್ತೀವಿ, ಕೋಳಿ ಜಗಳಕ್ಕೆ ಉಪಯೋಗಿಸ್ತಾರೆ ನೋಡಿ. ಅದನ್ನ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲೂ ನಾವು ನೋಡ್ತೀವಿ. ಈ ಅಸೀಲು ಕೋಳಿ ಏನಿದೆ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ, ರೀಜಾ ಅಂತ, ಟೀಕಾರ್ ಅಂತ, ಆಮೇಲೆ ಪೀಲಾ ಅಂತ. ಈ ಹೆಸರುಗಳು ನೋಡಿ, ಎಲ್ಲ ರಾಜರ ಮಹಾರಾಜರ ಕಾಲದಿಂದ ಈ ಕೋಳಿ ಜಗಳಕ್ಕೋಸ್ಕರ ಇವನ್ನ ಬ್ರೀಡ್ ಮಾಡಿರ್ತಾರೆ. ಹಾಗಾಗಿ ಇದು ಸುಮಾರು 3-4 ಕೆಜಿ ತೂಕ ಬರ್ತದೆ, 5 ಕೆಜಿವರೆಗೂ ಇರ್ತದೆ ಅಸೀಲ್ ಕೋಳಿ. ಕಾಲು ಉದ್ದ ಇರ್ತದೆ, ಕತ್ತು ಉದ್ದ ಇರ್ತದೆ. ಬೇರೆ ನಾಟಿ ಕೋಳಿ ಕಂಪೇರ್ ಮಾಡಿದರೆ ಇದು ತುಂಬ ದೊಡ್ಡದು. ಈ ಅಸೀಲ್ ಕೋಳಿಯಿಂದ ಈಗಿನ ಬ್ರಾಯ್ಲರ್ ಕೋಳಿಗಳು, ಲೇಯರ್ ಕೋಳಿಗಳು ಮತ್ತು ಬೇರೆ ಬೇರೆ ಏನು ಮಾಡರ್ನ್ ಕೋಳಿಗಳಿದಾವಲ್ಲ, ಇದೆಲ್ಲದಕ್ಕೂ ಜೆನೆಟಿಕ್ ಮೆಟೀರಿಯಲ್ನ ಕೊಟ್ಟಿರತಕ್ಕಂಥದ್ದು ಈ ಅಸೀಲ್ ಕೋಳಿ. ಕೋಳಿ ಶಾಸ್ತ್ರದಲ್ಲಿ ಒಂದು ವಿಜ್ಞಾನಿ ಒಬ್ಬರು ಕ್ರಫೋರ್ಡ್ ಅಂತ ಹೇಳ್ತಾರೆ, ಅವರ ಒಂದು ಬುಕ್ನಲ್ಲಿ ಏನಂತ ಹೇಳ್ತಾರೆ, ಇಂಡಿಯನ್ ರೆಡ್ ಜಂಗಲ್ ಫೋಲ್, ಭಾರತದ ಕೆಂಪು, ಉತ್ತರ ಭಾರತದಲ್ಲಿ ಕಂಡುಬರುವಂಥವು, ಭಾರತದ ಕಾಡುಗಳಲ್ಲಿ ಕಂಡುಬರತಕ್ಕಂಥ ರೆಡ್ ಜಂಗಲ್ ಫೌಲ್, ಗ್ರೇ ಜಂಗಲ್ ಫೌಲ್, ಸಿಲೋನ್ ಜಂಗಲ್ ಫೌಲ್ ಅಂತ ಬೇರೆ ಬೇರೆ ವೆರೈಟೀಸ್ ಇದೆ. ಈ ರೆಡ್ ಜಂಗಲ್ ಫೌಲ್ ಅಂತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಕೆಂಪು ಕಾಡು ಕೋಳಿಗಳು ಎಂದು ಏನು ಒಂದು ಬ್ರೀಡ್ ಇದೆ, ಈ ಬ್ರೀಡನ್ನು ಕಾಡಿದಂಚಲಿರ್ತಕ್ಕಂಥ ಗ್ರಾಮಗಳಲ್ಲಿ ರೈತರು ಸಾಕ್ತಾ ಇದ್ರು ಬಹಳ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ. ಈ ಕೋಳಿಗಳು ಡೊಮೆಸ್ಟಿಕೇಷನ್ ಆಗಿ ರೈತರ ಜೊತೆ ಮೊಟ್ಟೆ ಉತ್ಪಾದನೆಗೆ ಮತ್ತು ಮಾಂಸ ಉತ್ಪಾದನೆಗೆ ಮತ್ತು ತಳಿ ಅಭಿವೃದ್ಧಿಗೆ ಸಾಕಿ ಸಾಕಿ ಬೇರೆ ಕಡೆ ಪ್ರಾಂತ್ಯಕ್ಕೂ ಹೋಯಿತು. ಇದೇ ಕಾಡು ಕೋಳಿಗಳನ್ನು ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರು, ಫ್ರೆಂಚರು, ಅವರು ಇವರೆಲ್ಲ ಬಂದ್ರಲ್ಲ, ನಮ್ಮಲ್ಲಿರ್ತಕ್ಕಂಥ ವಿವಿಧ ತಳಿಯ ದೇಸಿ ತಳಿಗಳನ್ನು ಅವರು ತೊಗೊಂಡೋಗ್ತಾರೆ. ತೊಗೊಂಡೋಗಿ ಅವ್ರ ಪ್ರಾಂತ್ಯಕ್ಕೆ ಹೋದ ಮೇಲೆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಗೋಸ್ಕರ ಅವರು ಬ್ರೀಡಿಂಗ್ ಪ್ರೋಗ್ರಾಮ್ನ ಮಾಡ್ತಾರೆ, ಮಾಂಸಕ್ಕೋಸ್ಕರ, ಮೊಟ್ಟೆಗೋಸ್ಕರ, ಮತ್ತು ಮಾಂಸ ಮತ್ತು ಮೊಟ್ಟೆಗೋ ಎರಡಕ್ಕೂ ಬೇಕಾಗಿರ್ತಕ್ಕಂಥದ್ದು, ಗೇಮ್ ಪರ್ಪಸ್ ಹೀಗೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಅವ್ರನ್ನ ಬ್ರೀಡಿಂಗ್ ಮಾಡಿ ಇಂಗ್ಲೀಷ್ ಕ್ಲಾಸ್ ಅಂತ ಹೇಳ್ತೀವಿ. ಇಂಗ್ಲೀಷ್ ಕ್ಲಾಸ್ ಅಂತಂದರೆ ಅದರಲ್ಲಿ 3-4 ವೆರೈಟಿ ಬರ್ತದೆ, ಸಸೆಕ್ಸ್ ಅಂತ ಬರ್ತದೆ, ಹೊರ್ಪಿಂಗ್ ಟೋನ್ ಅಂತ ಬರ್ತದೆ, ಅದು ಬರೀ ಮಾಂಸಕ್ಕೆ ಮಾತ್ರ. ಈಗ ನಮ್ಮಲ್ಲಿ ಬ್ರಾಯ್ಲರ್ ಕೋಳಿಗಳು ಏನಿದ್ದಾವೆ ಅದರ ಮಾತೃ ಕೋಳಿಗಳೆಲ್ಲ ಈ ಇಂಗ್ಲೀಷ್ ಕ್ಲಾಸಿಗೆ ಸೇರಿದವು, ಅದಕ್ಕೆ ನೀವು ಬರೀ ಬಿಳಿ ಕಲರ್ ಇರ್ತದೆ ಅದರಲ್ಲಿ. ಇವು ಎಷ್ಟು ಸೂಕ್ತವಾಗಿ ಮಾಂಸ ಉತ್ಪಾದನೆ ಮಾಡ್ತವೆ ಅಂತಂದರೆ, ಕೇವಲ 6 ವಾರದಲ್ಲಿ 2.3 ಕೆಜಿ ತೂಕ ಬರ್ತದೆ ನೋಡಿ, 6 ವಾರ ತಿಂಗಳಲ್ಲಿ ನಾನು ಹೇಳ್ತಾ ಇರೋದು, 6 ವಾರ 42 ದಿವಸದಲ್ಲಿ 2.3 ಕೆಜಿ ತೂಕ ಸಾಮರ್ಥ್ಯ ಬರುವಷ್ಟು ಶಕ್ತಿ ಇರ್ತದೆ ಅದಕ್ಕೆ. ಅಷ್ಟು ಸಮಯದಲ್ಲಿ 3.5 ಕೆಜಿ ಫೀಡನ್ನು ತಿಂದು 2.3 ಕೆಜಿ ಮಾಂಸನ ಉತ್ಪಾದನೆ ಮಾಡುತ್ತೆ. ಅದೇ ರೀತಿ ಮೆಡಿಟರೇನಿಯನ್ ಕ್ಲಾಸ್ ಅಂತ ಏನು ಕೋಳಿ ಇದೆ, ಹೆಚ್ಚು ಮೊಟ್ಟೆ ಉತ್ಪಾದನೆಗೆ ಮಾಡಿರ್ತಕ್ಕಂಥದ್ದು, ಅಲ್ಲಿ ಏನಾಗುತ್ತೆ ಸುಮಾರು 325 ಮೊಟ್ಟೆ ಒಂದು ಕೋಳಿಯಿಂದನೇ ಬರ್ತದೆ ಒಂದು ಸಂದರ್ಭಕ್ಕೆ. ಹ್ಞೂ, ಒಂದು ಸಾರಿ ಈಗ ನಾವು ಕಮರ್ಷಿಯಲ್ ಫಾರಮ್ನಲ್ಲಿ ಬಿಳಿ ಕೋಳಿ ಇದು ನೋಡ್ತಿರಲ್ಲ ನೀವು, ಒಂದು ಕೋಳಿಯಿಂದ 320 ಮೊಟ್ಟೆ 25 ಮೊಟ್ಟೆ ಒಂದೇ ಒಂದು ಕೋಳಿಯಿಂದ ಬರ್ತದೆ. 300 ಮೊಟ್ಟೆಗಿಂತ ಕಡಿಮೆ ಬಂದರೆ ಅದು ವಾಣಿಜ್ಯವಾಗಿ ಉಪಯೋಗ ಆಗಲ್ಲ, ನಿಮಗೆ ಆರ್ಥಿಕವಾಗಿ ಲಾಭ ತರೋದಿಲ್ಲ. ಹಾಗಾಗಿ 325 ಮೊಟ್ಟೆ ಒಂದೇ ಒಂದು ಕೋಳಿಯಿಂದ ಬರ್ತದೆ. ಅದರ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಒಂದು ಹಂಗಾಮಿಗೆ ಅಷ್ಟು ಬರುತ್ತೆ, ಒಂದು ಹಂಗಾಮು. ಈಗ ನಾವು 6 ತಿಂಗಳವರೆಗೂ ಸಾಕ್ತೀವಿ, 18 ವಾರವರೆಗೂ ಸಾಕಿ 18 ವಾರದಲ್ಲಿ ಮೊಟ್ಟೆ ಇರೋಕ್ಕೆ ಶುರುವಾದರೆ ಅದು ಮತ್ತೆ 52 ವಾರ ಇಟ್ಕೋತೀವಿ, 320-325 ಮೊಟ್ಟೆನ ಒಂದು ಕೋಳಿ ಉತ್ಪಾದನೆ ಮಾಡುತ್ತೆ. ಅದ್ರ ದೇಹ ತೂಕ ನೋಡಿದರೆ ನೀವು ಆಶ್ಚರ್ಯ ಪಡ್ತೀರಾ. ಸುಮಾರು 6 ತಿಂಗಳು ವಯಸ್ಸಿನಲ್ಲಿ ಅದು ಮೊಟ್ಟೆ ಇಡೋಕ್ಕೆ ಏನು 18ನೇ ವಾರ ಅಂತ ಹೇಳ್ತೀವಿ, 4.5 ತಿಂಗಳು ಮೊಟ್ಟೆ ಇಡೋಕ್ಕೆ ಶುರುವಾಗುತ್ತೆ. ಅವಾಗ 1.4 ಇದ್ದರೆ ಕೊನೆವರೆಗೂ 1.6 1.6 ಒಳಗಡೆನೇ ಅದರ ತೂಕ ಇರ್ತದೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ಬೇಕಾದಂಥ ಆಹಾರವನ್ನು ನಾವು ಕೊಡ್ತಾ ಇರ್ತೀವಿ. ಮೊಟ್ಟೆ ಉತ್ಪಾದನೆ ಮಾಡೋಕ್ಕೆ ಆ ದೇಹದ ತೂಕವನ್ನು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಅದು ಹೆಚ್ಚಿಗೆ ಮೊಟ್ಟೆ ಉತ್ಪಾದನೆ ಮಾಡ್ತದೆ. ಇದು ಒಂದು. ಮತ್ತು ಇನ್ನು ಅಮೇರಿಕನ್ ಕ್ಲಾಸ್ ಅಂತ ಬರ್ತವೆ ಕೋಳಿಗಳು, ಅಲ್ಲಿ ಮೊಟ್ಟೆ ಮತ್ತು ಮಾಂಸ ಎರಡೂ ಉತ್ಪಾದನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ತಳಿಗಳು. ಈಗ ನೀವು ನಾಟಿ ಕೋಳಿ ಥರನೇ ಪುಕ ಇರತಕ್ಕಂಥ ಗಿರಿರಾಜ ಕೋಳಿ ನೋಡಿರ್ತೀರಾ, ಸ್ವರ್ಣಧಾರ ನೋಡಿರ್ತೀರಾ, ಅವು ಮೊಟ್ಟೆ ಉತ್ಪಾದನೆಯಲ್ಲಿ ನಾಟಿ ಕೋಳಿಗಿಂತ ಜಾಸ್ತಿ ಬರ್ತವೆ. ಒಂದು 150-160 ಮೊಟ್ಟೆವರೆಗೂ ಬರ್ತದೆ. ಯಾವುದು ಗಿರಿರಾಜ ಕೋಳಿ ಅದೇ ಥರ ಮಾಂಸನೂ ಉತ್ಪಾದನೆ ಮಾಡುತ್ತೆ. ಬರೀ ನಿಮಗೆ 8 ವಾರದಲ್ಲಿ 1.5 1.5 ಕೆಜಿ ತೂಕ ಬರ್ತದೆ. ಅದೇ ನಮ್ಮ ನಾಟಿ ಕೋಳಿ 1 ಕೆಜಿ ತೂಕ ಬರಬೇಕು ಅಂತಂದರೆ 4 ತಿಂಗಳಾಗುತ್ತೆ. 4 ತಿಂಗಳಾದರೂ ಸಹ ಜನಗಳಲ್ಲಿ ನಾಟಿ ಕೋಳಿ ಬಗ್ಗೆ ಆಕರ್ಷಣೆ ಜಾಸ್ತಿ ಇರುತ್ತೆ. ಕಾರಣ ಏನು ಅಂತಂದರೆ ಅದು ಒಂದು ಪರ್ಟಿಕ್ಯುಲರ್ ಟೇಸ್ಟು, ಫ್ಲೇವರು, ಸುವಾಸನೆ ಭರಿತ ಮಾಂಸ, ಆ ಟೇಸ್ಟು, ಅದಕ್ಕೋಸ್ಕರ ಜನ ಅದ ಕಡೆ ಆಕರ್ಷಿತರಾಗ್ತಾರೆ. ಸಾಮಾನ್ಯವಾಗಿ ಈಗ ಕಟಾವಿಗೆ ಎಷ್ಟು ತಿಂಗಳಲ್ಲಿ ಅದನ್ನು ಬಳಸ್ಕೊಳ್ಬೋದು ಅಂತ? ಸಾಮಾನ್ಯವಾಗಿ ಒಂದು ಕೋಳಿನ ನಾವು ಒಂದು ಮರಿನ ಸಾಕಿದರೆ 4 ತಿಂಗಳು ಬೇಕಾಗುತ್ತೆ ಸರ್. 4 ತಿಂಗಳಿಗೆ 1 ಕೆಜಿ ತೂಕ ಬರ್ತದೆ ಆವರೇಜು. ಮೇಲು ಫೀಮೇಲ್ಸ್ ಎಲ್ಲ ಸೇರಿ ನಾವು ಹೇಳ್ತೀವಿ, ಗಂಡು ಕೋಳಿ ಮತ್ತು ಹೆಣ್ಣು ಕೋಳಿ ಸೇರಿ. ಗಂಡು ಕೋಳಿ 1.2 ಬರ್ಬೋದು, 1.3 ಬರ್ಬೋದು, ಹೆಣ್ಣು ಕೋಳಿ 800-900 ಗ್ರಾಮ್ ಮತ್ತು 1 ಕೆಜಿ ಬರ್ಬೋದು. ಆವರೇಜ್ ತೂಕ 1 ಕೆಜಿ ಬರಬೇಕು ಅಂತಂದರೆ ಸುಮಾರು 4 ತಿಂಗಳಾಗುತ್ತೆ. ಯಾಕೆಂದರೆ ನಾವು ಇಂಟೆನ್ಸಿವಾಗಿ ವಾಣಿಜ್ಯವಾಗಿ ನಾಟಿ ಕೋಳಿ ಸಾಕೋದಕ್ಕೆ ಈ ನಡುವೆ ಏನು ರೆಕಮೆಂಡ್ ಮಾಡ್ತಾ ಇದ್ದೀವಿ, 2000 ಜಾಸ್ತಿ ಸಾಕಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಮಾರ್ಕೆಟಿಂಗು ಶೇರ್ ಏನಿದೆ 5-10% ಇದೆ ಅಲ್ಲಿ ಶೇರು. ಅಂದರೆ ಒಂದು ಕೋಳಿ ಅಂಗಡಿನಲ್ಲಿ ನೀವು ನೋಡಿದರೆ 100 ಕೋಳಿ ವ್ಯಾಪಾರ ಆದರೆ 5-10 ಕೋಳಿ ನಾಟಿ ಕೋಳಿ ವ್ಯಾಪಾರ ಆಗಿರ್ತದೆ. ಒಂದು ತುಂಬ ಕಾಸ್ಟ್ ಪ್ರೈಸ್ ಜಾಸ್ತಿ ಇರ್ತದೆ, 350-400-500 ರೂಪಾಯಿ 1 ಕೆಜಿ ಬರುತ್ತೆ. ಈವನ್ ನೀವು ಸಾಕಿ ಬೆಳೆಸಲಿಕ್ಕೆ ಒಂದು ನಾಟಿ ಕೋಳಿನ 1 ಕೆಜಿ ಬರೋವರೆಗೂ ಸುಮಾರು 140 ರೂಪಾಯಿ ಖರ್ಚಾಗುತ್ತೆ ನಿಮಗೆ. ಹೇಗೆ ಅಂತ ಹೇಳ್ತೀನಿ ನೋಡಿ, ಒಂದು ದಿವಸದ ನಾಟಿ ಕೋಳಿನ ನೀವು ತರಬೇಕು ಅಂತಂದರೆ ರೈತರು 25 ರೂಪಾಯಿ ನಮ್ಮ ಗೌರ್ಮೆಂಟ್ ಫಾರ್ಮ್ನಲ್ಲಿ ಕೊಡ್ತೀವಿ, ಹೆಬ್ಬಾಳ ಫಾರ್ಮ್ನಲ್ಲಿ. ಅದೇ ನಾಟಿ ಕೋಳಿನ ಪ್ರೈವೇಟ್ ಅವ್ರ ಹತ್ರ ತೊಗೊಂಡ್ರೆ ನಿಮಗೆ 35-37 ರೂಪಾಯಿ ಆಗುತ್ತೆ ಒಂದು ದಿವಸದ ಮರಿ. ಆ ಮರಿನ ನೀವು ಮತ್ತೆ 4 ತಿಂಗಳು ಸಾಕಬೇಕು. ವ್ಯಾಕ್ಸಿನ್ ಮಾಡೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ನೀರು ಹಾಕೋದು, ಆಹಾರ ಕೊಡೋದು, ಒಂದು 3-3.5 ಕೆಜಿಯಷ್ಟು ಫೀಡ್ ಬೇಕಾಗುತ್ತೆ. ಅದೆಲ್ಲ ತೊಗೊಂಡಾಗ ನಿಮಗೆ 130-140 ರೂಪಾಯಿ ಅದು ಫಿನಿಷಿಂಗಿಗೆ ದುಡ್ಡಾಗುತ್ತೆ. ಆ ನಂತರ ನೀವು ಫಾರಮ್ನಲ್ಲಿ ಬಂದು ವ್ಯಾಪಾರದವರು ತೊಗೊಂಡೋಗ್ತಾರೆ. ಯಾಕೆಂದರೆ ರೈತರು ನೇರವಾಗಿ ಮಾರಾಟ ಮಾಡೋಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ಸಾಕಿದಾಗ 2000, 1000, 3000 ಸಾಕಿದಾಗ ಒಂದೇ ಸರಿ ನೀವು ಮಾರ್ಕೆಟ್ ಮಾಡಬೇಕು ಅಂತಂದರೆ ಬೇರೆ ಯಾರ ಮೇಲೆ ಅವಲಂಬನೆ ಇರ್ತದೆ. ಆ ಅವಲಂಬನೆಗೆ ಏನು ಮಾಡ್ತಾರೆ ಇವರು, 200-210 ರೂಪಾಯಿ ಕೊಟ್ಬಿಡ್ತಾರೆ. ಸೊ ಒಂದು ಕೋಳಿಗೆ ಲಾಭ ಬರೋದಷ್ಟು ನಿಮಗೆ 210 ರೂಪಾಯಿ ಕೊಟ್ಟರು ನಿಮಗೆ ಒಂದು 50-60 ರೂಪಾಯಿ ಒಂದು ಕೋಳಿ ಲಾಭ ಬರ್ಬೋದಷ್ಟೇ. ಈ ಒಂದು ಲಾಭ ಬರೋದನ್ನ ಜಾಸ್ತಿ ಮಾಡ್ಕೋಬೇಕು ನೀವು ಅಂತಂದರೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿರ್ತಕ್ಕಂಥ ಅಗ್ರಿಕಲ್ಚರಲ್ ಬೈ ಪ್ರಾಡಕ್ಟ್ಸ್ ಏನಿರ್ತದೆ ಆಹಾರ ಅದನ್ನು ಹಾಕಿ ಸಾಕಬೇಕು, ಮತ್ತು ವಾಣಿಜ್ಯ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಂಡು ಸಾಕಬೇಕು. ನಿಮ್ಮಲ್ಲಿ ಅಗ್ರಿಕಲ್ಚರ್ ಕೃಷಿಯಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳನ್ನು ಉಪಯೋಗಿಸಿ ಸಾಕಿದರೆ ಹೆಚ್ಚಿಗೆ ಲಾಭ ಮಾಡ್ಬೋದು. ಮತ್ತು ಕಡಿಮೆ ಪ್ರಮಾಣದಲ್ಲಿ ಸಾಕಿ, ಒಂದು 100-200 ಕೋಳಿಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸಾಕಿ ವರ್ಷ ಪೂರ್ತಿ ಆದಾಯ ಬರೋ ಥರ ಮಾಡ್ಕೋಬೇಕಾಗುತ್ತೆ ಸರ್. ಆ ಥರ ಮಾಡಿಕೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲ ಆಗುತ್ತೆ. ನೀವು ಆಗಲೇ ಹೇಳ್ತಾ ಇದ್ರಿ, ಈಗ ಒಂದು ಅಂಗಡಿ ಅಂತ ಹೇಳಿದ್ರೆ, ಕೋಳಿ ಮಾರಾಟದ ಅಂಗಡಿ ಅಂತ ಹೇಳಿದ್ರೆ ಎರಡೂ ಥರದ ಕೋಳಿಗಳನ್ನ ನೀವು ಕಾಣ್ತೀರಿ ಅಂತ. ಹೌದು. ಒಂದು ಬಿಳಿ ಬಣ್ಣದ ಇರುತ್ತೆ ಫಾರ್ಮ್ ಕೋಳಿಗಳು, ಇನ್ನೊಂದು ನಾಟಿ ಕೋಳಿ ಅಂತ ಬಣ್ಣ ಇರುವಂಥ ಕೋಳಿಗಳನ್ನ ಮಾರಾಟ ಮಾಡ್ತಿರ್ತಾರೆ. ಈ ಬಣ್ಣ ಅಲ್ಲಿ ಮಾರಾಟ ಮಾಡುವಂಥ ಈ ಬಣ್ಣದ ಕೋಳಿಗಳು ಇರ್ತಾವಲ್ಲ, ನಿಜವಾಗ್ಲೂ ನಾಟಿ ಕೋಳಿನ ಅದು? ನೋಡಿ, ಇದು ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದಿರಿ ನೀವು. ಕಲರ್ ಕೋಳಿ ಅಂದರೆ ಈಗ ಪುಕ್ಕದ ಬಣ್ಣ ಏನಿರ್ತದೆ ಬೇರೆ ಬೇರೆ ಬಣ್ಣದಿಂದ ಕೂಡಿದರೆ ಅದು ನಾಟಿ ಕೋಳಿ ಅಂತ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮಲ್ಲಿ ಬಂದಿರತಕ್ಕಂಥ ಹೊಸ ವೆರೈಟೀಸ್ ಏನಿದೆ, ಗಿರಿರಾಜ ಕೋಳಿಗಳು, ಸ್ವರ್ಣಧಾರ ಕೋಳಿಗಳು, ಇನ್ನು ತಮಿಳುನಾಡು ಮೂಲದಿಂದ ಸುಮಾರು ಕೋಳಿಗಳು ಬಂದಿದೆ. ಈ ವಾಣಿಜ್ಯ ಕೋಳಿಗಳನ್ನು ಉಪಯೋಗಿಸಿ ಹೆಚ್ಚಿಗೆ ಮೊಟ್ಟೆ ಬರೋಗೆ ಹೆಚ್ಚಿಗೆ ಮಾಂಸ ಬರೋ ಥರ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿಗಳು ಅವು. ನಮ್ಮ ನಾಟಿ ಕೋಳಿ ಬಣ್ಣನ ಹೊಂದಿದ್ರೂ ಸಹ ಮಾಂಸ ಉತ್ಪಾದನೆಯಲ್ಲಿ ಜಾಸ್ತಿ ಬರ್ತದೆ, ಮೊಟ್ಟೆನಲ್ಲಿ ಜಾಸ್ತಿ ಬರ್ತದೆ. ಹಾಗಾಗಿ ಅವು 8 ವಾರದಲ್ಲಿ 1.5 kg ತೂಕ ಬಂದುಬಿಡ್ತದೆ. ಆವಾಗ ನೀವು ಅಲ್ಲಿ ಗಮನಿಸಬೇಕಾಗಿರೋದು ಅದರದ್ದು ಸೌಂಡ್ ಮಾಡ್ತಾ ಇರ್ತದೆ ನೋಡಿ, ಕೋಳಿ ಮರಿ ಥರ ಸೌಂಡ್ ಮಾಡ್ತಾ ಇರ್ತದೆ. ಅದೇ ನಾಟಿ ಕೋಳಿ ಆದರೆ ನಿಮಗೆ ಒಂದು ವಯಸ್ಕ ನಾಟಿ ಕೋಳಿ 1 kg ಅಥವಾ 1.5 kg ಬರಬೇಕು ಅಂದರೆ ನಿಮಗೆ ಆಲ್ಮೋಸ್ಟು 6-8 ತಿಂಗಳಾಗ್ಬಿಟ್ಟಿರ್ತದೆ, ಅದರದ್ದು ಸೌಂಡ್ ಬೇರೆ ಇರ್ತದೆ. ಹಾಗಾಗಿ ಬಣ್ಣ ಇರ್ತಕ್ಕಂಥ ಎಲ್ಲವೂ ನಾಟಿ ಕೋಳಿಗಳು ಅಂತ ನಾವು ಹೇಳೋಕ್ಕಾಗಲ್ಲ, ಆ ಬಣ್ಣದ ಮೇಲೆ ಡಿಪೆಂಡ್ ಆಗಿ ನಾವು ಇದು ಮಾಡೋಕ್ಕಾಗಲ್ಲ. ನಾಟಿ ಕೋಳಿ ಬಾಡಿ ಮತ್ತು ತೂಕದಲ್ಲಿ ನಾವು ವ್ಯತ್ಯಾಸ ಕಾಣ್ತೀವಿ ಕಾಲುಗಳಲ್ಲಿ, ಕತ್ತಿನಲ್ಲಿ. ಈ ಕತ್ತು ಉದ್ದ ಇದ್ದು ಕಾಲು ಉದ್ದ ಇದ್ದರೆ ಅದು ಅಸೀಲ್ ಕೋಳಿಯ ತಳಿ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಗ್ಯಾಗಸ್ ಅಂತಕ್ಕಂಥ ಒಂದು ತಳಿ ಇದೆ, ಅದರಲ್ಲಿ ಕಾಲು ಅಷ್ಟು ದೊಡ್ಡದಿರೋದಿಲ್ಲ, ಕತ್ತು ದೊಡ್ಡದಿರೋದಿಲ್ಲ. ಸುಮಾರು 1.5-2 kgವರೆಗೂ ತೂಕ ಬರ್ತದೆ. ಉಂಜ ಇದರಲ್ಲಿ, ಉಂಜ ಅಂದರೆ ಗಂಡಿಗಿನ ಉಂಜ ಅಂತ ಹೇಳ್ತೀವಿ, ಅದು ಒಂದು 2-2.5 kgವರೆಗೂ ಹೋಗುತ್ತೆ. ಯಾವಾಗ 1 ವರ್ಷ ಮೇಲ್ಪಟ್ಟು ವಯಸ್ಸಲ್ಲಿ ಬರೀ 8 ವಾರದಲ್ಲಿ ಅಥವಾ 3 ತಿಂಗಳಲ್ಲಿ ಅಷ್ಟು ತೂಕ ಬರೋದಿಲ್ಲ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಇವನ್ನು ನಾವು ವಾಣಿಜ್ಯವಾಗಿ ಮಾಡಿರ್ತಕ್ಕಂಥ ಅಂಗಡಿಗಳಲ್ಲಿ ಎಲ್ಲ ಕೋಳಿ ಕೂಡ ಇದು ತುಂಬ ಸೂಕ್ಷ್ಮ ವಿಚಾರ ಗೊತ್ತಿರೋದಿಲ್ಲ, ಗೊತ್ತಿರೋರಿಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ, ಭಾಳಷ್ಟು ಕನ್ಫ್ಯೂಸ್ ಆಗುತ್ತೆ ಇದು. ಮತ್ತು ಪುಕ್ಕ ನೋಡಿದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ನಾಟಿ ಕೋಳಿ ಅಂತ ಪರ್ಚೇಸ್ ಮಾಡ್ತಾರೆ. ಅದು ವ್ಯಾಪಾರ ಮಾಡೋರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ, ಸಾಕೋರಿಗೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ. ಹಾಗಾಗಿ ಸಣ್ಣ ಸಣ್ಣ ರೈತರು ಸಂತೆಗಳಲ್ಲಿ ಕಾಲು ಕಟ್ಟಿ ಮಾರಾಟ ಮಾಡ್ತಿರ್ತಾರೆ ನೋಡಿ, ಅವರು ತೂಕದ ಲೆಕ್ಕ ಕೊಡೋದಿಲ್ಲ, ಉಂಡೆ ಲೆಕ್ಕ ಅಂದರೆ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಈ ಥರ ಕೊಡ್ತಾ ಇರ್ತಾರೆ. ಅವು ಪ್ಯೂರ್ ನಾಟಿ ಕೋಳಿಗಳು, ಅದನ್ನು ಗಮನಿಸಬೇಕಾಗುತ್ತೆ. ಒಬ್ಬ ಮನುಷ್ಯ ಮೊಟ್ಟೆ ಸೇವನೆ ಆಗಲಿ ಅಥವಾ ಮಾಂಸ ಸೇವನೆ, ಕೋಳಿ ಮಾಂಸ ಸೇವನೆ ಆಗಲಿ, ಎಷ್ಟು ಮಾಡಬೇಕಾಗುತ್ತೆ ಸರ್? ತುಂಬ ಈ ಪ್ರಶ್ನೆ ಏನಿದೆ, ಭಾಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ನಾವು ಎಷ್ಟು ಮೊಟ್ಟೆ ತಿನ್ನಬೇಕು, ಎಷ್ಟು ಮಾಂಸ ತಿನ್ನಬೇಕು ಅಂತಕ್ಕಂಥದ್ದು. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ರೆಕಮೆಂಡೇಷನ್ ಏನಿದೆ ನಮಗೆ, ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 11 kg ಮಾಂಸ ಬೇಕಾಗುತ್ತೆ ಅಂತ. ಈಗ ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾಕಿರ್ತವೆ ಒಂದು 4.5 kg ಮಾಂಸ ಪರ್ ಕ್ಯಾಪಿಟ ಅವೈಲಬಿಲಿಟಿ ಇದೆ. ಒಬ್ಬ ಮನುಷ್ಯನಿಗೆ 4.5 kg ಅಷ್ಟು ಮಾಂಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಈಗ ಆ್ಯಸ್ ಆನ್ ನೌ, ಅಂದರೆ ಇಂಡಸ್ಟ್ರಿ ಅಷ್ಟು ಬೆಳೆದಿದೆ. 1960-70 ಶುರುವಾಗಿರ್ತಕ್ಕಂಥ ಈ ಪೌಲ್ಟ್ರಿ ಇಂಡಸ್ಟ್ರಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ನಾನು ಮೊದಲೇ ಹೇಳಿದೆ ನಿಮಗೆ, ಮೊಟ್ಟೆ ಉತ್ಪಾದನೆ 4ನೇ ಸ್ಥಾನ, ಮಾಂಸ ಉತ್ಪಾದನೆ 5ನೇ ಸ್ಥಾನ, ಹಾಲು ಉತ್ಪಾದನೆಯಲ್ಲಿ 1ನೇ ಸ್ಥಾನಕ್ಕೆಲ್ಲ ಏನು ಹೋಗಿದ್ದೀವಿ. ಇನ್ನೂ ನಮಗೆ ಅವಕಾಶ ಇದೆ ಮೊಟ್ಟೆ ಮತ್ತು ಮಾಂಸ ಉತ್ಪಾದನೆ ಮಾಡಲಿಕ್ಕೆ. 4.5 kg ಈಗ ಅವೈಲಬಿಲಿಟಿ ಏನಿದೆ ಮೀಟು, 11 kg ಹೋಗಬೇಕು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ನೂ ಭಾಳಷ್ಟು ದೂರ ಹೋಗಬೇಕಾಗತ್ತೆ. ಇನ್ನೂ ಉದ್ಯೋಗಾವಕಾಶಗಳು ಜಾಸ್ತಿ ಇದೆ ಇಲ್ಲಿ. ಮೊಟ್ಟೆನಲ್ಲೂ ಅಷ್ಟೇ, ನೀವು 180 ಮೊಟ್ಟೆನ ತಿನ್ನಬೇಕು ಅಂತ ICMR ರೆಕಮೆಂಡೇಷನ್ಸ್ ಇದೆ. ನಾವೀಗ 60 ಮೊಟ್ಟೆ ಅವೈಲಬಿಲಿಟಿಗೆ ಹೋಗಿದ್ದೀವಿ, ಇದು ನಾಟಿ ಕೋಳಿ ಮೊಟ್ಟೆ ಸೇರಿ. ಮೊದಲೆಲ್ಲ ನಾಟಿ ಕೋಳಿ ಇದೇನಾಗುತ್ತೆ, ನಿಮಗೆ ನಂಬರ್ಸ್ ಸಿಗೋದಿಲ್ಲ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸೆನ್ಸಸ್ನಲ್ಲೆಲ್ಲ ತೊಗೋತಾ ಇದ್ವಿ, ನಾಟಿ ಕೋಳಿಯಿಂದ ಎಷ್ಟು ಬರ್ತಾ ಇದೆ, ಕಮರ್ಷಿಯಲ್ ಕೋಳಿಯಿಂದ ಎಷ್ಟು ಬರ್ತಾ ಇದೆ, ಅದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ನೀವು ಹೇಳಿದ್ರಲ್ಲ ಮೊಟ್ಟೆ ಮತ್ತು ಮಾಂಸ ಉತ್ಪಾದನೆಯಲ್ಲಿ ಎಷ್ಟು ತಿನ್ನಬೇಕು ಅಂತಕ್ಕಂಥದ್ದು, ಈಗ ನಮಗೆ ಅವೈಲಬಿಲಿಟಿ ಇರದೆ 60 ಮೊಟ್ಟೆ 130 ಕೋಟಿ ಇರ್ತಕ್ಕಂಥ ಪಾಪ್ಯುಲೇಷನ್ಗೆ. ಹಾಗಾಗಿ ಇದು ಇದರಲ್ಲಿ ಇನ್ನೂ ಭಾಳಷ್ಟು ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ. ಈಗ ಇನ್ನೊಂದು ಭಾಳ ಮುಖ್ಯವಾಗಿ ವಾಣಿಜ್ಯ ಪ್ರಶ್ನೆ ಬಂದರೆ, ಬಂಡವಾಳ ಹೂಡಿಕೆ ಹೇಗೆ ಇದರಲ್ಲಿ, ಮತ್ತು ವಾಣಿಜ್ಯ ಅಭಿವೃದ್ಧಿಪಡಿಸೋದು ಲಾಭದಾಯಕನೇ, ವಾಣಿಜ್ಯಿಕವಾಗಿ ಅಭಿವೃದ್ಧಿಪಡಿಸೋದು ಲಾಭದಾಯಕನೇ? ಈ ನಾಟಿ ಕೋಳಿಗಳನ್ನು ಸಾಕಣೆ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಾಕಣೆ ಮಾಡ್ತಕ್ಕಂಥದ್ದು ತುಂಬ ಅನುಕೂಲ. ದೊಡ್ಡ ಪ್ರಮಾಣದಲ್ಲಿ ನೀವು, ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ 2000ಕ್ಕಿಂತ ಜಾಸ್ತಿ ಮೇಲ್ಪಟ್ಟು ಸಾಕಣೆ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಇದೆ, ಇಲ್ಲಾಂತಲೇ ಹೇಳ್ತಿಲ್ಲ, ಅದರದೇ ಆದ ಒಂದು ಚಾನಲೈಸ್ ಮಾಡ್ಕೊಂಡಿದ್ದಾರೆ ಕೆಲವರು. ಬಟ್ ಸಣ್ಣ ಸಣ್ಣ ರೈತರು ಈ ಬ್ರಾಯ್ಲರ್ ಸಾಕ್ತಾ ಇದ್ದರು, ಇದ್ದಕ್ಕಿದ್ದಾಗೆ ನಾಟಿ ಕೋಳಿ ಸಾಕೋದು, ಅದನ್ನು ಮಾರ್ಕೆಟಿಂಗ್ನಲ್ಲಿ ತುಂಬ ವ್ಯತ್ಯಾಸಗಳಾಗ್ತಾ ಹೋಗ್ತದೆ. ಅದಕ್ಕೆ ನಾವು ರೆಕಮೆಂಡ್ ಈಗ ಮಾಡ್ತಾ ಇರ್ತಕ್ಕಂಥದ್ದು, ಹಳೆ ಪದ್ಧತಿಯಲ್ಲೇ ನಾಟಿ ಕೋಳಿನ ಸಾಕ್ಬೋದು ನೀವು ಅಂತ. ಈ ವಾಣಿಜ್ಯ ಓಪನ್ ಫೀಲ್ಡಲ್ಲಿ ಸಾಕ್ಬೋದು, ಸಣ್ಣ ಮನೆ ಕಟ್ಕೊಂಡು ಅದನ್ನು ಪಾರ್ಟಿಷನ್ ಮಾಡಬೇಕಾಗತ್ತೆ. ಈಗ ನಾವು ರೆಕಮೆಂಡ್ ಮಾಡ್ತಾ ಇರೋದು, ಈಗ ಸಪೋಸ್ ಈಗ ಒಂದು ಬ್ರಾಯ್ಲರ್ ಕೋಳಿ ಸಾಕಣೆ ಮಾಡಲಿಕ್ಕೆ ನೀವು ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ 60 ಅಡಿ ಮನೇನ ಮಾಡಿರ್ತೀರ, ಆ ಮನೆಯನ್ನು ಪಾರ್ಟಿಷನ್ ಮಾಡಬೇಕು, ಡಿವೈಡ್ ಮಾಡಬೇಕು. ನಾಟಿ ಕೋಳಿಗಳನ್ನು ಒಂದು 100 ನಾಟಿ ಕೋಳಿಗಳು, ಒಂದು 10 ಹುಂಜನ ನೇರವಾಗಿ ರೈತರು ಸಂತೆಗಳಲ್ಲಿ ಪರ್ಚೇಸ್ ಮಾಡ್ಬೋದು ನಾಟಿ ಕೋಳಿಗಳನ್ನ. ಅದನ್ನೇ ತೊಗೊಂಡು ಬಂದು ಬಿಟ್ಕೊಂಡು ಬ್ರೀಡಿಂಗ್ ಮಾಡಿಕೊಂಡು ವರ್ಷ ಪೂರ್ತಿ ಲಾಭ ಬರೋ ಥರ ಮಾಡ್ಕೋಬೋದು. ನೀವು ವಾಣಿಜ್ಯವಾಗಿ ಸಾಕಬೇಕು ಅಂತ ಮರಿಗಳನ್ನು ತೊಗೊಂಬಂದರೆ ಪಾಲನೆ ಪೋಷಣೆ ಮಾಡ್ತಿರೋ 4 ತಿಂಗಳು, ಅಲ್ಲಿ ಕಮರ್ಷಿಯಲ್ ಆಹಾರವನ್ನು ತರಬೇಕಾಗುತ್ತೆ ಒಂದು, ಮತ್ತು ಫಸ್ಟು 3-4 ವಾರ ಬ್ರೂಡಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸನ್ನು ತರಬೇಕಾಗುತ್ತೆ. ವಾಣಿಜ್ಯ ಕೋಳಿಗಳನ್ನು ಯಾವ ರೀತಿ ಸಾಕ್ತಿರೋ ಅದೇ ರೀತಿ ಸಾಕಬೇಕಾಗುತ್ತೆ, ವಾತಾವರಣ ಕಲ್ಪಿಸಬೇಕಾಗುತ್ತೆ, ಆ ಥರ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ವಾಸ್ತವವಾಗಿ ಹಳೆ ಪದ್ಧತಿಯಲ್ಲಿ ಸಾಕ್ತೀವಿ ಅಂತಂದರೆ, ಈ ಎಕ್ವಿಪ್ಮೆಂಟ್ ಬೇಡ ಅಂತಂದರೆ ಕೋಳಿಯಿಂದನೇ ಆ ಕೆಲಸವನ್ನು ಮಾಡಿಸ್ಬೋದು ನಾವು. ಬ್ರೂಡಿಂಗನ್ನು ಕೋಳಿಯಿಂದನೇ ಮಾಡಿಸಿ, ರೈತರ ಕೆಲಸ ಏನು ಅಂತಂದರೆ ಏಜ್ ವೈಸು ವಯಸ್ಸಿಗೆ ತಕ್ಕಂತೆ ಕೋಳಿಗಳನ್ನು ವಿಂಗಡಣೆ ಮಾಡ್ಕೋಬೇಕು. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ರೈತರ ಮನೆಯಲ್ಲಿ 10, 20, 50, 100 ಕೋಳಿಗಳು ಏನಿರ್ತವೆ ಅದನ್ನು ಅವರು ವಯಸ್ಸಿಗೆ ತಕ್ಕಂತೆ ವಿಂಗಡಣೆ ಮಾಡಿರೋದಿಲ್ಲ, ಒಟ್ಟಿಗೆ ಬಿಟ್ಟುಬಿಟ್ಟಿರ್ತಾರೆ ಅಗ್ರಿಕಲ್ಚರ್ ಪೇಪರ್ ರಾಗಿ ಅಕ್ಕಿ ಜೋಳ ಅವ್ರ ಮನೆಯಲ್ಲಿ ಅದು ಹಾಕ್ತಾ ಇರ್ತಾರೆ, ಮತ್ತು ಅಡುಗೆ ಮನೆಯಿಂದ ಬಂದ ವೇಸ್ಟನ್ನು ಹಾಕ್ತಾ ಇರ್ತಾರೆ. ಅಲ್ಲೇನಾಗುತ್ತೆ, ಕಾಂಪಿಟೇಟಿವ್ನೆಸ್ ಅಂತ ಶುರುವಾಗುತ್ತೆ. ಈಗ ಸಣ್ಣ ಕೋಳಿಗಳು ದೊಡ್ಡ ಕೋಳಿಗಳ ನಡುವೆ, ಹೆಣ್ಣು ಕೋಳಿ ಮತ್ತು ಗಂಡು ಕೋಳಿಗಳ ನಡುವೆ ಕಾಂಪಿಟೇಷನ್ ಇದ್ದಾಗ ಚೆನ್ನಾಗಿರ್ತಕ್ಕಂಥ ಕೋಳಿ ಹೆಚ್ಚಿಗೆ ಆಹಾರವನ್ನು ಉಪಯೋಗಿಸ್ತಾ ಇರ್ತದೆ, ಬೇರೆದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾಗಿ ನಿಮಗೆ ಮಾಂಸ ಅಂದರೆ ದೊಡ್ಡದಾಗ್ತಕ್ಕಂಥದ್ದು ಟೈಮು ಜಾಸ್ತಿ ತಗೊಳ್ತದೆ, ನಿಮಗೆ ಲಾಭ ಬೇಗ ಬರೋದಿಲ್ಲ. ಇದನ್ನು ಸ್ವಲ್ಪ ಮನದಟ್ಟು ಮಾಡಿಕೊಂಡು ನಿಮ್ಮ ಹಳೆ ಶೆಡ್ಗಳಲ್ಲಿ ಅಥವಾ ನೀವೇ ಹೊಸದಾಗಿ ಶೆಡ್ ಮಾಡಿಕೊಂಡ್ರೂ ಪಾರ್ಟಿಷನ್ ಮಾಡಿಕೊಂಡು ಸಾಕಿದರೆ ಭಾಳಷ್ಟು ಲಾಭ ಮಾಡ್ಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆಮೇಲೆ ಪೂರಕವಾದಂಥ ಇದನ್ನು ಸಾಕಣೆ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಕೆಲವು ಕಡೆ ನಾನು ಗಮನಿಸಿದಾಗೆ ಕೋಳಿ ಸಾಕಣೆ ಜೊತೆ ಮೀನುಗಾರಿಕೆನೂ ನಡೀತಾ ಇದೆ. ಹೌದು ಹೌದು, ಕೆರೆಯ ಮೇಲೆ ಗೂಡುಗಳನ್ನ ಕಟ್ಟಿ, ಕೋಳಿ ಗೂಡುಗಳನ್ನ ಕಟ್ಟಿ, ಆದರೆ ವೇಸ್ಟೇಜು ಮೀನುಗಳು ಬೀಳೋ ಥರ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಭಾಳಷ್ಟು ರೈತರು ಈ ನಡುವೆ ಇಂಟಿಗ್ರೇಟೆಡ್ ಫಾರ್ಮಿಗೆ ಹೋಗ್ತಾ ಇದ್ದಾರೆ, ಅಂದರೆ ಸಮಗ್ರ ಕೃಷಿ. ಈ ಪಶುಪಾಲನೆಯಲ್ಲಿ ನಾವು ಈಗ ಸಮಗ್ರ ಪಶುಪಾಲನೆ ಅಂತ ಹೇಳ್ತಾ ಇದ್ದೀವಿ. ಮೊದಲೆಲ್ಲ ಕೋಳಿ ಸಾಕೋರು ಬೇರೆ, ಹಂದಿ ಸಾಕೋರು ಬೇರೆ, ಮೇಕೆ ಸಾಕೋರು ಬೇರೆ. ಈಗ ನಾವು ರೆಕಮೆಂಡ್ ಮಾಡ್ತಾ ಇರೋದು ಎಲ್ಲ ರೈತರಿಗೂ, ಈಗ ರೈತರಲ್ಲಿ ಭೂಮಿ ಕಡಿಮೆ ಆಗಿದೆ. ಮೊದಲ ಥರ 10 ಎಕರೆ 20 ಎಕರೆ ಜಮೀನು ಇಲ್ಲ, ಸಾಮಾನ್ಯವಾಗಿ ಸಣ್ಣ ರೈತರು ಅಂದರೆ 1 ಎಕರೆ 2 ಎಕರೆ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವರಿಗೆ ನಾವು ಸಮಗ್ರ ಪಶುಪಾಲನೆಯಲ್ಲಿ ನಾಟಿ ಕೋಳಿನ ಜೊತೆಯಲ್ಲಿ ಸಾಕ್ಬೋದು. ಹೇಗೆ ಅಂತಂದರೆ, ಈಗ ಸಮಗ್ರ ಪಶುಪಾಲನೆಯಲ್ಲಿ ಹಸು ಸಾಕಿರ್ತಾರೆ, ಎಮ್ಮೆ ಸಾಕಿರ್ತೀರ, ಆಡು ಕುರಿಗಳನ್ನು ಸಾಕ್ತೀರ. ಈ ಕುರಿಗಳನ್ನು ಈಗ ನಾವು ಮೇಕೆಗಳನ್ನು ಮನೆಯೊಳಗೆ ಸಾಕ್ತಕ್ಕಂಥ ಪದ್ಧತಿ ಬೇರೆ ಬಂದಿದೆ. ಹಂದಿಗಳನ್ನು ಸಾಕಿರ್ತೀರ, ಇಲ್ಲೆಲ್ಲ ಫುಡ್ ವೇಸ್ಟ್ ಆಗುತ್ತೆ. ಈ ಕೋಳಿ ಏನಾಗುತ್ತೆ, 100 ಕೋಳಿ 50 ಕೋಳಿನ ನೀವು ಸಾಕಿದರೆ ಆ ಜಾಗದಲ್ಲೂ ನಾಟಿ ಕೋಳಿನ ಬಿಡ್ಬೋದು. ಏನಂತಂದರೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ರೈತರ ಮೊದಲ ಆದ್ಯತೆ ಆಗಬೇಕು. ನಾಯಿಗಳು, ಬೆಕ್ಕು ಅಥವಾ ಪ್ರಿಡೇಟರ್ಸ್ ಅಂತ ನಾವು ಹೇಳ್ತೀವಿ, ಅದು ಪ್ರೊಟೆಕ್ಷನನ್ನು ಕೊಟ್ಟರೆ ನೀವು ಇನ್ನು ಉಳಿದ ಕೆಲಸನೆಲ್ಲ ಕೋಳಿ ಮಾಡ್ತದೆ. ಅದು ಮರಿ ಪಾಲನೆ ಮಾಡ್ತಕ್ಕಂಥದ್ದು, ಶಾಖ ಕೊಡ್ತಕ್ಕಂಥದ್ದು ಎಲ್ಲನೂ ಕೋಳಿ ಮಾಡ್ತಾ ಹೋಗ್ತದೆ. ನೀವು ಆಹಾರ ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು. ಕುರಿ ಮೇಕೆ ಸಾಕಿರ್ತೀರಲ್ಲ, ಅದ್ರ ಜೊತೆಯಲ್ಲಿ ಆರಾಮದಾಯಕವಾಗಿ ನಾಟಿ ಕೋಳಿಗಳನ್ನು ಸಾಕ್ಬೋದು ನೀವು. ಈಗ ವಾಣಿಜ್ಯ ಕೋಳಿಗಳಿಗೆ ಕಂಪೇರ್ ಮಾಡಿದರೆ ತುಂಬ ಆ್ಯಕ್ಟಿವ್ ಇರ್ತವೆ ಇವು, ಅಷ್ಟು ಬೇಗ ನಾಯಿ ಬೆಕ್ಕಿಗೆ ಸಿಗೋದಿಲ್ಲ. ನೀವು ಅಷ್ಟೇ, ಬೆಳಗ್ಗೆ 6 ಗಂಟೆಗೆ ನೀವು ಕೋಳಿನ ತೆಗೆದು ಬಿಟ್ಬಿಟ್ರೆ ಮಂಕರಿಯಿಂದ, ಮತ್ತೆ ನೀವು ಅದನ್ನು ಹಿಡಿಬೇಕು ಅಂತಂದರೆ ಸಂಜೆ ಸೂರ್ಯ ಅಸ್ತ ಆದಾಗಲೇ ಅವಾಗೇ ಬರಬೇಕು, ನಿಮಗೆ ಸಿಗದವು. ಹೌದು, ಅಂದರೆ ನ್ಯಾಚುರಲ್ ಹೇಗಿದೆ ನೋಡಿ, ಇನ್ಸ್ಟಿಂಕ್ಟ್. ಈ ಒಂದು ಗುಣ ಇವರಲ್ಲಿ ಇರೋದ್ರಿಂದ ಪ್ರೊಟೆಕ್ಷನ್ ಅವು ಮಾಡ್ಕೋತವೆ. ನಾವು ಬೇರೆ ಪ್ರಾಣಿಗಳ ಜೊತೆ ಸಾಕಬೇಕಾದಾಗ ಆಹಾರ ಮತ್ತು ಪ್ರೊಟೆಕ್ಷನ್ ನೋಡಿಕೊಂಡು ಬೇರೆ ಬೇರೆ ವಯಸ್ಕ ಕೋಳಿಗಳನ್ನು ವಿಂಗಡಣೆ ಮಾಡಿಕೊಂಡು ಸಾಕಿದರೆ ಲಾಭ ಮಾಡ್ಬೋದು. ಈಗ ಸರ್, ಈಗ ನಾಟಿ ಕೋಳಿಗೆ ಮುಖ್ಯವಾಗಿ ಆಹಾರನ ಯಾವ ಥರ ಯಾವ ಕ್ರಮದಲ್ಲಿ ಕೊಡ್ತಾರೆ? ಈಗ ವಾಣಿಜ್ಯ ರೀತಿಯಲ್ಲಿ ನೀವು ನಾಟಿ ಕೋಳಿನ ಸಾಕಣೆ ಮಾಡಲಿಕ್ಕೆ ಹೋದಾಗ ಬ್ರಾಯ್ಲರ್ಸಿಗೆ ಕೊಡ್ತಕ್ಕಂಥ ಆಹಾರ ಏನಿದೆ, ಫಸ್ಟ್ 2-3 ವಾರ ಬ್ರಾಯ್ಲರ್ ಸ್ಟಾರ್ಟರು ಫಿನಿಷರ್ ಅಂತ ಕೊಡ್ತಾರೆ, ಕೊಡ್ತಾ ಇದ್ದಾರೆ ರೈತರಿಗೆ. ಬಟ್ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಅಷ್ಟು ನಾಟಿ ಕೋಳಿಗೆ ಬೇಕಾಗೋದಿಲ್ಲ. ಅದಕ್ಕೆ ನಾವು ರೆಕಮೆಂಡ್ ಮಾಡೋದು ಮೊಟ್ಟೆ ಕೋಳಿಗಳಲ್ಲಿ ಫಸ್ಟ್ 8 ವಾರ ಚಿಕ್ ಫೀಡ್ ಮರಿಗಳ ಆಹಾರ ಅಂತ ಕೊಡ್ತೀವಿ, ಅದನ್ನು ಕೊಟ್ಟರು ಸಾಕಾಗುತ್ತೆ. ಇದಕ್ಕೆ ಇನ್ನು ಕೆಲವರು ಏನು ಮಾಡ್ತಾರೆ, ಬ್ರಾಯ್ಲರ್ ಕೋಳಿ ಕೊಡ್ತಕ್ಕಂಥ ಆಹಾರನೇ ಕೊಡ್ತಾ ಹೋಗ್ತಾರೆ, ಅದರದ್ದು ಕಾಸ್ಟ್ ಜಾಸ್ತಿ ಇರ್ತದೆ, ಪ್ರೋಟೀನ್ ಅಂಶಗಳು ಜಾಸ್ತಿ ಇರ್ತದೆ, ರೇಟು ಜಾಸ್ತಿ ಇರ್ತದೆ ಅದು ಫೀಡು. ಅಷ್ಟು ಕೊಟ್ಟರೂ ಸಹ ಜೆನೆಟಿಕ್ ಪೊಟೆನ್ಷಿಯಲ್ ಅಷ್ಟಿರೋದಿಲ್ಲ ಇಲ್ಲಿ ಮಾಂಸ ಉತ್ಪಾದನೆ ಮಾಡಲಿಕ್ಕೆ, ಹಾಗಾಗಿ ಆಹಾರ ವೇಸ್ಟ್ ಆಗುತ್ತೆ ಹೊರತು ನಿಮಗೆ. ಕೋಳಿ ನೀವು ಎಷ್ಟಕ್ಕೆ ಯಾವುದೇ ಆಹಾರ ಕೊಟ್ಟರೂ ಅದು 4 ತಿಂಗಳು ತಗೊಳುತ್ತೆ ಬರಲಿಕ್ಕೆ, ಅಥವಾ 1 ವಾರ ಮುಂಚೆ ಬರ್ಬೋದು, ಬಟ್ ಫೀಡ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ವಾಣಿಜ್ಯ ಕೋಳಿ ಆಹಾರವನ್ನು ನೀವು ತಗೊಳ್ಳೋದ್ರ ಬದಲಾಗಿ ನೀವೇ ಪ್ರಿಪೇರ್ ಮಾಡ್ಬೋದು. ನಿಮ್ಮಲ್ಲಿ ನೀವು ಮೆಕ್ಕೆಜೋಳನ ಬೆಳೀತಾ ಇದ್ದರೆ ಅದನ್ನೇ ಉಪಯೋಗಿಸ್ಕೋಬೋದು. 60% ಈಗ 60% ಮೆಕ್ಕೆಜೋಳನ ಉಪಯೋಗಿಸ್ಕೋಬೋದು. ಮತ್ತು ನಿಮ್ಮಲ್ಲಿ ಮಿಲ್ನಲ್ಲಿ ಸಿಗ್ತಕ್ಕಂಥ ಹಕ್ಕಿ ನುಚ್ಚು ತೌಡು ಅದನ್ನು ಉಪಯೋಗಿಸ್ಕೋಬೋದು. ಗ್ರೌಂಡ್ನಟ್ ಕೇಕ್, ಕಡಲೆಕಾಯಿ ಹಿಂಡಿ ನಿಮ್ಮ ಹತ್ರ ಸಿಕ್ಕಿದರೆ, ಅಥವಾ ಸೋಯಾಬೀನ್ ಮೀಲ್ ಅಂತ ಬರ್ತದೆ, ಪ್ರೋಟೀನ್ ಅಂಶ ಇರ್ತಕ್ಕಂಥ, ಅದೊಂದು ಒಂದು 30%, 60-70% ಎನರ್ಜಿ ಸೋರ್ಸ್ಗಳನ್ನ ಹಾಕ್ಕೊಂಡು, ಇನ್ನು 30-35% ಪ್ರೋಟೀನ್ ಅಂಶ ಇರತಕ್ಕಂಥ ಆಹಾರವನ್ನು ಅಥವಾ ರಾ ಮೆಟೀರಿಯಲ್ ಸಿಕ್ಕಿದ್ರೆ ನೀವೇ ಪ್ರಿಪೇರ್ ಮಾಡಿಕೊಂಡು ಮಾಡ್ಬೋದು. ವಾಣಿಜ್ಯವಾಗಿ ತೊಗೊಂಬರೋದಕ್ಕೆ ನಿಮಗೆ 30-35 ರೂಪಾಯಿ ರೇಟ್ ಆಗುತ್ತೆ, ತುಂಬ ಕಾಸ್ಟ್ಲಿ ಬೀಳುತ್ತೆ ಫೀಡು. ಅದ್ರ ಬದಲು ನೀವೇ ಪ್ರಿಪೇರ್ ಮಾಡಿಕೊಂಡು ಮಾಡ್ಬೋದು ಆರಾಮ್ಸೆ. ಸರ್, ನಾಟಿ ಕೋಳಿಗಳಿಗೆ ಕಾಯಿಲೆಗಳು ಯಾವ ಥರ ಗುರುತಿಸಬೇಕು, ಹೇಗೆ ಬರ್ತವೆ ಕಾಯಿಲೆಗಳು, ಲಸಿಕೆ ಹೇಗೆ ಅದಕ್ಕೆ? ಸಾಮಾನ್ಯವಾಗಿ ನಾಟಿ ಕೋಳಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಕೊಕ್ಕರೆ ರೋಗ ಅಂತಕ್ಕಂಥ ಕಾಯಿಲೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ನ್ಯೂಕ್ಯಾಸ್ಟಲ್ ಡಿಸೀಸ್ ಅಂತ ಹೇಳ್ತೀವಿ. ರಾಣಿಕೇಟ್ ಡಿಸೀಸ್ ಅಂದರೆ ರಾಣಿಕೇಟ್ ಅಂತಕ್ಕಂಥ ಒಂದು ಊರು, ಅದು ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ರೆಕಗ್ನೈಸ್ ಮಾಡಿದ್ರು ಅದನ್ನು. ಹೇಗೆ ಅಂತಂದರೆ, ಈಗ ಇದ್ದಕ್ಕಿದ್ದಾಗೆ ಕೋಳಿಗಳು ಸಾಯೋಕ್ಕೆ ಪ್ರಾರಂಭ ಆಗ್ತವೆ. ಕಾಲುಗಳಲ್ಲಿ ನಿಶಕ್ತಿ ಇರತಕ್ಕಂಥದ್ದು, ಮತ್ತು ಕತ್ತನ್ನು ಸ್ವಲ್ಪ ಸುತ್ತಿ ಹಿಂಗೆ ಬಿದ್ದೋಗುತ್ತೆ. ಇದು ಮಾರಕವಾಗಿರ್ತಕ್ಕಂಥ ಕಾಯಿಲೆ. ಈ ಕಾಯಿಲೆ ಕೊಕ್ಕರೆ ರೋಗಕ್ಕೆ ವೈರಲ್ಸಿಂದ ಬರ್ತಕ್ಕಂಥದ್ದು, ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ರೈತರು ಏನು ಮಾಡಬೇಕು ಅಂತಂದರೆ, ಹುಟ್ಟಿದ ಮರಿಗಳನ್ನು 7ನೇ ದಿವಸದಲ್ಲಿ ಕಣ್ಣಿಗೆ ಹಾಕೋಕ್ಕೆ ಔಷಧಿ ಬರ್ತದೆ. ಅವಾಗಲೂ ನೀವು ಹಾಕಲಿಲ್ಲ ಅಂತಂದರೆ ಮತ್ತು 25-30ನೇ ದಿವಸದಲ್ಲಿ ಕಣ್ಣಿಗೆ ಹಾಕೋಕ್ಕೆ ಅವಕಾಶ ಇರ್ತದೆ, ಅಥವಾ ನೀರಿನಲ್ಲಿ ಕೊಡ್ಬೋದು. ಇದನ್ನೂ ಒಂದು ವೇಳೆ ಕೊಡಲಿಲ್ಲ ಅಂತಂದರೆ, ಕೊಟ್ಟರೆ ಕೊಡೋದು ತುಂಬ ಸೂಕ್ತ, ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಅವಶ್ಯಕತೆ ಇದು. 7ನೇ ದಿವಸ ಕೊಡ್ತಕ್ಕಂಥದ್ದು, 30ನೇ ದಿವಸ ಕೊಡ್ತಕ್ಕಂಥದ್ದು, ಇವೆರಡನ್ನು ಕೊಟ್ಟಾದಮೇಲೆ ನೀವು 10ನೇ ವಾರದಲ್ಲಿ ಇಂಜೆಕ್ಷನ್ ಬರ್ತದೆ. ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ RKT ಇಂಜೆಕ್ಷನ್ ಅಂತ ಮಾಡ್ತೀವಿ, ಅದನ್ನು ಎಲ್ಲ ಸಂಸ್ಥೆಗಳಲ್ಲೂ ಉಚಿತವಾಗಿ ಮಾಡ್ತೀವಿ, ಮಾಡಿಸ್ಕೋಬೋದು. ಒಂದು ವೇಳೆ 1st, 7ನೇ ದಿವಸ ಮತ್ತು 30ನೇ ದಿವಸ ನಿಮಗೆ ಕಣ್ಣಿಗೆ ಹಾಕ್ಸಕ್ಕೆ ಆಗದೆ ಹೋದ್ರೂ ಸಹ, ಇನ್ನೊಂದು RKT ಇಂಜೆಕ್ಷನ್ 2.5 ತಿಂಗಳಲ್ಲಿ ಮಾಡಿಸ್ತಿರಲ್ಲ, 10ನೇ ವಾರದಲ್ಲಿ ಮಾಡಿಸ್ಲೇಬೇಕು. ಅದಾದ ನಂತರ ತಿರ್ಗಾ 20ನೇ ವಾರ ಅಂದರೆ 5 ತಿಂಗಳು ಅಥವಾ 6 ತಿಂಗಳು ವಯಸ್ಸಿನಲ್ಲಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. ಅಲ್ಲಿಂದ ನೀವು ಪ್ರತಿ 6 ತಿಂಗಳಿಗೆ ಒಂದ್ಸರಿ ಇಂಜೆಕ್ಷನ್ ಮಾಡಿಸ್ತಾರಬೇಕು, ಅದನ್ನು ಸೂಕ್ತವಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ನೋಡಿ, ಈಗ ರೈತರು ವಾಣಿಜ್ಯವಾಗಿ 1,000-2,000 ಕೋಳಿ ಸಾಕೋದ್ರ ಬದಲಾಗಿ 100 ಕೋಳಿ ಸಾಕಿದರೆ ನೀವು ವರ್ಷ ಪೂರ್ತಿ ಲಾಭ ಮಾಡ್ಬೋದು. ಹೇಗೆ ಅಂತಂದರೆ, 100 ಕೋಳಿನ ಸಾಕಬೇಕಾದಾಗ ಹೊರಟಾಗ ನೀವು ಸಣ್ಣ ಮರಿ ತೊಗೊಳ್ಳೋದ್ರ ಬದಲು ದೊಡ್ಡ ಕೋಳಿಗಳನ್ನು ಪರ್ಚೇಸ್ ಮಾಡಬೇಕು. ಈಗ 1.5 ಕೆಜಿ ಬರ್ತಕ್ಕಂಥ ಹೆಣ್ಣು ಕೋಳಿಗಳು 100, 10 ಕೋಳಿ ಉಂಜನ ಪರ್ಚೇಸ್ ಮಾಡಬೇಕು. ಅದನ್ನು ನೀವು ಏನು ಶೆಡ್ ಮಾಡ್ಕೊಂಡಿರ್ತೀರಲ್ಲ, ಪೂರ್ವ ಪಶ್ಚಿಮವಾಗಿ 60 ಅಡಿ ಶೆಡ್ ಮಾಡಿರ್ತೀರ, ಅದನ್ನು 10-10 ಅಡಿಗೆ ಪಾರ್ಟಿಷನ್ ಮಾಡಬೇಕು. ಫಸ್ಟ್ 10 ಅಡಿನಲ್ಲಿ 100 ಹೆಣ್ಣು ಕೋಳಿ, 1 ಗಂಡು ಕೋಳಿನ ಬಿಟ್ಟಿರ್ತೀರ. ಅದು ವಯಸ್ಸು ಆಲ್ಮೋಸ್ಟ್ ನಿಮಗೆ 5-6 ತಿಂಗಳಾಗಿರ್ತದೆ. ಇನ್ನು 1 ವಾರ 15 ದಿವಸದಲ್ಲಿ ನೀವು ಫೀಡ್ ಏನು ಕೊಡ್ತಕ್ಕೆ ಶುರು ಮಾಡ್ತೀರ, ನೀವೇ ಪ್ರಿಪೇರ್ ಮಾಡ್ಕೊಳ್ತಕ್ಕಂಥ ಜೋಳ ಮತ್ತು ಕಡಲೆಕಾಯಿ ಹಿಂಡಿ ಸೋಯಾಬೀನ್ ಮೀಲನ್ನು ಕೊಡ್ಬೋದು, ಅಥವಾ ಮೊಟ್ಟೆ ಕೋಳಿ ಆಹಾರ ಬರ್ತದೆ ಅದನ್ನೇ 30-40 ಗ್ರಾಮ್ನಷ್ಟು ಕೊಡ್ಬೋದು ಒಂದು ಕೋಳಿಗೆ. ಆಚೆ ಕಡೆಗೆ ಹೋಗ್ಲಿಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ಅಷ್ಟು ಕೋಳಿನ ನೀವು ಇಟ್ಕೊಂಡಿರ್ತೀರ. ಆ ಕೋಳಿಗಳು ಮೊಟ್ಟೆ ಇಡೋಕ್ಕೆ ಪ್ರಾರಂಭ ಮಾಡಿದಾಗ ಮೊದಲು ಬಂದಂಥ 2-3 ಮೊಟ್ಟೆನ ಮಾರಾಟ ಮಾಡ್ಬೋದು ನೀವು. ಉಳಿದ ಮೊಟ್ಟೆಗಳನ್ನು ಕೂರಿಸ್ಬೇಕಾಗತ್ತೆ, ಕಾವಿ ಕೂರಿಸ್ಬೇಕಾಗುತ್ತೆ. ಆ ಕಾವಿ ಕೂರಿಸೋದಕ್ಕೆ ಬೇರೆ ಜಾಗ. ಆ ಜಾಗದಲ್ಲಿ ಎಲ್ಲ ಕೋಳಿಗಳನ್ನು ಒಟ್ಟಿಗೆ ಒಂದು 10-20 ಕೋಳಿನ ಕೂರಿಸಿ, ಒಟ್ಟಿಗೆ ಒಂದು ಕೋಳಿಗೆ ಒಂದು 12-14 ಮೊಟ್ಟೆ ಕೂರಿಸ್ತೀರ. ಒಂದು 10 ಮರಿ ಬಂದರೆ ಒಂದು ಕೋಳಿಗೆ, ನೀವು ಒಂದು 20-30 ಕೋಳಿ ಕೂರಿಸಿದರೆ 300-400 ಮರಿ ಬರ್ತದೆ. ಆ ಮರಿಗಳಿಗೆ ಲಸಿಕೆ ಹಾಕೋದಕ್ಕೆ ಈಸಿ ಆಗುತ್ತೆ. ಅವು ಕೋಳಿ ಜೊತೆನಲ್ಲೇ ಇರ್ತವೆ, ಕೋಳಿ ಜೊತೆನಲ್ಲೇ 2 ತಿಂಗಳು ಓಡಾಡಿಕೊಂಡಿರ್ತವೆ, ಅಲ್ಲೂ ಮೇವು ಕೊಡ್ತಾ ಇರ್ತೀರ, ಆಚೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರ. ಆ ಕೋಳಿ ಮರಿಗಳು 2 ತಿಂಗಳು ಆದಮೇಲೆ ಈ ತಾಯಿ ಕೋಳಿನ ಮತ್ತೆ ಉಂಜಿ ಜೊತೆ ಒಕ್ಕಳಿಸ್ತೀರ. ಈ ಮರಿಗಳನ್ನು ಗಂಡು ಹೆಣ್ಣು ಸಪ್ರೇಟ್ ಮಾಡಬೇಕು. ಇದು ಮೇಯ್ನು ನಮ್ಮ ರೈತರು ಮಾಡ್ತಾ ಇಲ್ಲ. 2 ತಿಂಗಳಾಗಿರ್ತಕ್ಕಂಥ ಮರಿಗಳನ್ನು ಗಂಡು ಬೇರೆ ಹೆಣ್ಣು ಬೇರೆ ಸಾಕಬೇಕು. ಅದಕ್ಕೆ 10 ಅಡಿ ನಾನು 60 ಅಡಿ ಅಂತ ಹೇಳಿದ್ನಲ್ಲ, ಆ 10 ಅಡಿ ಜಾಗದಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಸಾಕಬೇಕು. ಅಲ್ಲಿ ನೀವು ಬ್ರಾಯ್ಲರ್ ಕೊಡ್ತಕ್ಕಂಥ ಫೀಡ್ನೇ ಕೊಡ್ಬೋದು, ಅಥವಾ ನೀವು ಪ್ರಿಪೇರ್ ಮಾಡಿದ ಫೀಡೇ ಕೊಡ್ಬೋದು. ಆವಾಗ ನಿಮಗೆ 4 ತಿಂಗಳಿಗೆ 1 ಕೆಜಿ ತೂಕ ಬರ್ತದೆ. ಆವಾಗ ಎಲ್ಲ ಗಂಡು ಕೋಳಿಗಳನ್ನ ಮಾರಾಟ ಮಾಡ್ಬೋದು, ಹೆಣ್ಣು ಕೋಳಿಗಳನ್ನ ನೀವು ಮಾರಾಟ ಮಾಡ್ಬೋದು. ನಿಮಗೆ ಬೇಕಾದಂಥ 100 ಕೋಳಿಗಳನ್ನ ಈ ಕಡೆ ಇಟ್ಕೋಬೇಕು ತಿರ್ಗಾ, ಇನ್ನೊಂದು ಹೊಸ ಬ್ರೀಡಿಂಗ್ ಸ್ಟಾಕ್ ಅಂತ. ಅದು ಅಲ್ಲಿ ಮತ್ತೆ ಅದು ಬ್ರೀಡಿಂಗ್ ಪ್ರೋಗ್ರಾಮ್ ಆಗುತ್ತೆ, ಸೈಕಲ್ ಥರ. ಆ ಸೈಕಲ್ ಥರ ಆಗ ನೀವು ವರ್ಷ ಪೂರ್ತಿ ಆದಾಯ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹೇಗೆ ಅಂದರೆ, ಮೊದಲು ಮೊಟ್ಟೆ ಬಂದಿರೋದನ್ನು ಮಾರಾಟ ಮಾಡ್ತೀರ, 1 ದಿವಸದ ಮರಿನೂ ಮಾರಾಟ ಮಾಡ್ತೀರ ನೀವು ಬೇಕಂತಂದರೆ, 1 ವಾರದ ಮರಿನೂ ಮಾರಾಟ ಮಾಡೋಕೆ ನಿಮ್ಗೆ ಅವಕಾಶ ಐತೆ, 2 ವಾರದ ಮಾಡ್ಬೋದು, 1 ತಿಂಗಳು ಮರಿನೂ ಮಾರಾಟ ಮಾಡ್ಬೋದು ಯಾರಾದರೂ ಬೇಕು ಅಂದವರಿಗೆ. ಈ ಥರ ಮಾಡೋದ್ರಿಂದ ವರ್ಷ ಪೂರ್ತಿ ಲಾಭ ಮಾಡ್ಬೋದು. ಒಂದು ಕೋಳಿನಲ್ಲಿ ನಿಮಗೆ 60 ಮೊಟ್ಟೆ, ನಾನು ಆವರೇಜ್ 50-60 ಮೊಟ್ಟೆ ಬರ್ತದೆ. ಮೊದಲು ಒಂದು 10 ಮೊಟ್ಟೆನ ಮಾರಾಟ ಮಾಡಿರ್ತೀರ ಎಲ್ಲ ಕೋಳಿಯಿಂದ, ಅದೇ ಥರ ಇನ್ನು ಉಳಿದ ಮೊಟ್ಟೆಗಳಲ್ಲಿ ಒಂದು 4,000 ಮೊಟ್ಟೆನಲ್ಲಿ ಮರಿ ಮಾಡಿಸಿದರೆ ನಿಮಗೆ ಒಂದು 3,000 ಮರಿ ಬಂದಿರ್ತದೆ. ಆ 3,000 ಮರಿಯನ್ನು ಒಂದು ವಾರದ್ದು, ಎರಡು ವಾರದ್ದು, ಮೂರು ವಾರದ್ದು ಅಂತಲೂ ಮಾರಾಟ ಮಾಡ್ತಿರ್ತೀರ. ಸೋಮವಾರ 3,000-4,000 ಮರಿ ಮಾರಾಟ ಮಾಡೋಕ್ಕೆ ಅವಕಾಶ ಇರ್ತದೆ ನಿಮಗೆ. ಸೊ ಒಂದು ವರ್ಷದಲ್ಲಿ 100 ಕೋಳಿ ಸಾಕಿದರೂ ಸಹ ಒಂದು 50-60,000 ರೂಪಾಯಿ ಲಾಭ ಮಾಡ್ಬೋದು ಒಬ್ಬ ರೈತರು. ಇದನ್ನು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಂದಿ ಸಾಕಾಣಿಕೆ ಏನಿರುತ್ತೆ ಅದ್ರ ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಪಶುಪಾಲನೆ ಮಾಡಬೇಕಾದ್ರೆ ಈ ನಾಟಿ ಕೋಳಿಗಳನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಂಡ್ರೆ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಉಪ ಆದಾಯ ಆಗುತ್ತೆ, ಭಾಳಷ್ಟು ಅನುಕೂಲ ಆಗುತ್ತೆ. ಫೋನ್ ನಂಬರ್ ಹೇಳಿಬಿಡಿ ಹಾಗೆ. 9448350216 9448350216 ಮತ್ತೊಮ್ಮೆ ಹೇಳಿ ಸರ್. ದೂರವಾಣಿ ಸಂಖ್ಯೆ 9448350216. ಭಾಳ ಒಳ್ಳೆಯದು ಸರ್. ಯಾಕೆಂತ ಹೇಳಿದ್ರೆ ನಾಟಿ ಕೋಳಿನ ವಾಣಿಜ್ಯೀಕರಣಗೊಳಿಸ್ಕೊಂಡು ಉತ್ಪಾದನೆ ಮಾಡುವಂಥದ್ದು ಕುಕ್ಕುಟೋದ್ಯಮದಲ್ಲಿ ಭಾಳ ಸೂಕ್ತ ಅಂತ ಅನಿಸುತ್ತೆ ನನಗೆ. ಈ ಬಗ್ಗೆ ಸವಿಸ್ತಾರವಾಗಿ ನೀವು ಮಾತಾಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನಾಟಿ ಕೋಳಿ ಸಾಕಣೆ ಕುರಿತು ಮೈಸೂರಿನ ಉಪನಿರ್ದೇಶಕರ ಕಚೇರಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಗೋಪಿನಾಥ್ ಸಿಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ಭಾನುವಾರ ಅಂದರೆ ಮೇ 28 ಪಶುರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿ ಕಾಯ್ದೆಗಳಲ್ಲಿ ಮುದ್ದು ಪ್ರಾಣಿಗಳ ಅಂಗಡಿ ಅಂದರೆ ಪೆಟ್ ಶಾಪ್ ನಿರ್ವಹಣೆ ನಿಯಮಗಳನ್ನು ಕುರಿತು ಹುಣಸೂರಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ಎಂ ರುದ್ರಪ್ಪ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ ಪಶುವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ಬಿತ್ತಿ ಸಮೃದ್ಧಿಗೆ, ಬಾಳಿನ ಸಿರಿ ಸಮೃದ್ಧಿಗೆ, ನಮ್ಮ ಊರು ನಮ್ಮ ಕೆರೆ, ನಮ್ಮ ಊರು ನಮ್ಮ ಕೆರೆ, ನೆಮ್ಮಿ ನೀರ ಹೊನ್ನದರೆ, ಅಮ್ಮನೊಡಲ ಹಾಲ ಹೊಳೆ, ನಮ್ಮೆಲ್ಲರ ಕಾಪಾಡಿದೆ, ನಮ್ಮ ಊರು ನಮ್ಮ ಕೆರೆ.